5:30 ಎಲ್ಲ ಕೇಳುಗರಿಗೂ ಕಾರ್ಯಕ್ರಮಕ್ಕೆ ಆತ್ಮೀಯ ಸ್ವಾಗತ. ಇದೀಗ ಕೇಳಿ ಕೃಷಿ ರಂಗ. ಎಲ್ಲ ರೈತ ಬಾಂಧವರಿಗೂ ಕೃಷಿ ರಂಗ ಕಾರ್ಯಕ್ರಮಕ್ಕೆ ಆತ್ಮೀಯ ಸ್ವಾಗತ. ಇಂದಿನ ಕೃಷಿ ರಂಗದಲ್ಲಿ ಕೇಳಿ, ಗೊಬ್ಬರಗಳ ವರ್ಗೀಕರಣ ಮತ್ತು ಸಮತೋಲನ ರಸಗೊಬ್ಬರ ಬಳಕೆ ಕುರಿತು ಕೃಷಿ ವಿಶ್ವವಿದ್ಯಾನಿಲಯದ ಪ್ರಾಧ್ಯಾಪಕರಾದ ಡಾಕ್ಟರ್ ಸಿಟಿ ಸುಬ್ಬುರಾಯಪ್ಪ ಅವರೊಡನೆ ಸಂದರ್ಶನ. ಆನಂತರ ಕೃಷಿ ಮಾಹಿತಿ ಕೇಳುವಿರಿ. ಮೊದಲಿಗೆ ಜಾಹೀರಾತುಗಳು. ಕರ್ನಾಟಕವನ್ನು COVID-19 ಮುಕ್ತಗೊಳಿಸಲು ಬಯಸುತ್ತೀರಾ? ಸರ್ಕಾರಿ ಆಸ್ಪತ್ರೆಗಳಲ್ಲಿ ಉಚಿತವಾಗಿ COVID-19 ಲಸಿಕೆಯನ್ನು ನೀಡುತ್ತಿದೆ. ಇದರ ಪ್ರಯೋಜನವನ್ನು ಪಡೆದುಕೊಳ್ಳಿ. ಸರ್ಕಾರದ COVID-19 ಲಸಿಕಾ ಅಭಿಯಾನವನ್ನು ಯಶಸ್ವಿಗೊಳಿಸಿ. ಲಸಿಕೆ ಪಡೆಯಲು COVID-19 ಸುರಕ್ಷತಾ ನಿಯಮಗಳನ್ನು ಪಾಲಿಸಲು ಉತ್ತೇಜಿಸಿ. ಹೆಚ್ಚಿನ ಮಾಹಿತಿಗೆ ಉಚಿತ ಆರೋಗ್ಯ ಸಹಾಯವಾಣಿ 104 ಕರೆ ಮಾಡಿ. ಪ್ರಕಟಣೆ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆ, ಕರ್ನಾಟಕ ಸರ್ಕಾರ. ಕೊರೋನಾ ಸಾಂಕ್ರಾಮಿಕ ಹರಡುತ್ತಿರುವ ಈ ಸಮಯದಲ್ಲಿ ಕೆಲಸ ಕಳೆದುಕೊಂಡು ಸಂಕಷ್ಟದಲ್ಲಿದ್ದೀರಾ? ಚಿಂತೆ ಬೇಡ, ಇಂದೇ ಜಾಬ್ ಕಾರ್ಡ್ ಮಾಡಿಸಿ ಮಹಾತ್ಮಾ ಗಾಂಧಿ ನರೇಗಾ ಯೋಜನೆಯಡಿ ಉದ್ಯೋಗಕ್ಕಾಗಿ ಅರ್ಜಿ ಸಲ್ಲಿಸಿ. ವರ್ಷಕ್ಕೆ ಕುಟುಂಬವೊಂದಕ್ಕೆ 100 ಉದ್ಯೋಗ ಖಚಿತ. ದಿನಕ್ಕೆ 289 ರೂಪಾಯಿಗಳನ್ನು ನಿಮ್ಮ ಬ್ಯಾಂಕ್ ಖಾತೆಗೆ ಜಮಾ ಮಾಡಲಾಗುತ್ತದೆ. ಹೆಣ್ಣು ಗಂಡಿಗೆ ಸಮಾನ ಕೂಲಿ. ಆಸಕ್ತರು ಇಂದೇ ನಿಮ್ಮ ಹತ್ತಿರದ ಗ್ರಾಮ ಪಂಚಾಯಿತಿ ಸಂಪರ್ಕಿಸಿ. ಉಚಿತ ಸಹಾಯವಾಣಿ 1800-425-6666 ಅಥವಾ ಕಾಯಕ ಮಿತ್ರ ಮೊಬೈಲ್ ಆಪ್ ಬಳಸಿ. ಕರ್ನಾಟಕ ಸರ್ಕಾರದ ಗ್ರಾಮೀಣಾಭಿವೃದ್ಧಿ ಮತ್ತು ಪಂಚಾಯತ್ ರಾಜ್ ಇಲಾಖೆಯ ಪ್ರಕಟಣೆ. ನಮಸ್ಕಾರ ಡಾಕ್ಟರ್ ಸುಬ್ರಾಯಪ್ಪ ಅವರೇ. ನಮಸ್ಕಾರ ಸರ್. ನಮ್ಮಲ್ಲಿ ನಾವು ಪೋಷಕಾಂಶಗಳನ್ನು ಪೂರೈಕೆ ಮಾಡುವಾಗ ವಿವಿಧ ರೀತಿಯ ಮೂಲಗಳನ್ನು ಬಳಸಿಕೊಂಡು ಈ ಪೋಷಕಾಂಶಗಳನ್ನು ಪೂರೈಕೆ ಮಾಡ್ತೀವಿ. ಹೌದು. ಅದನ್ನು ನಾವು ವಿಶೇಷವಾಗಿ ಗೊಬ್ಬರಗಳು ಅಂತ ಕರಿತೀವಿ. ತಾವಿವತ್ತು ಮುಖ್ಯವಾಗಿ ನಮ್ಮ ರೈತ ಬಾಂಧವರಿಗೆ ಮತ್ತು ರೈತ ಮಹಿಳೆಯರಿಗೆ ಈ ಗೊಬ್ಬರಗಳಲ್ಲಿ ಇರುವಂಥ ವಿಧಗಳು ಮತ್ತು ಕೃಷಿನಲ್ಲಿ ನಾವು ಹೇಗೆ ಅವುಗಳನ್ನು ಸಮತೋಲನ ರೀತಿಯಲ್ಲಿ ದಕ್ಷವಾಗಿ ಬಳಸ್ಕೋಬೇಕು ಅನ್ನೋದ್ರ ಬಗ್ಗೆ ತಾವು ಪರಿಚಯವನ್ನು ಮಾಡಿಕೊಡ್ಬೇಕು. ಮೊದಲಿಗೆ ಈ ಗೊಬ್ಬರಗಳ ವರ್ಗೀಕರಣ ಅಂದರೆ ಇದನ್ನು ಹೇಗೆ ವಿಂಗಡಿಸ್ಕೋಬೋದು ಗೊಬ್ಬರಗಳನ್ನು ಅಂತ ಸ್ವಲ್ಪ ಮಾಹಿತಿ ಮಾಡಿಕೊಡ್ತೀರ? ಪ್ರಥಮವಾಗಿ ಗೊಬ್ಬರಗಳಲ್ಲಿ ಸಾವಯವ ಗೊಬ್ಬರಗಳು ಮತ್ತು ರಾಸಾಯನಿಕ ಗೊಬ್ಬರಗಳಾಗಿ ಎರಡು ವಿಧಗಳಾಗಿ ವಿಂಗಡಣೆ ಮಾಡ್ಬೋದು. ಸಾವಯವ ಗೊಬ್ಬರಗಳು ಅಂತಂದರೆ ಅದರಲ್ಲಿ ಕೊಟ್ಟಿಗೆ ಗೊಬ್ಬರ, ಹಸಿರೆಳೆ ಗೊಬ್ಬರ, ಎರೆಹುಳು ಗೊಬ್ಬರ, ಕಾಂಪೋಸ್ಟ್ ಗೊಬ್ಬರ ಹಾಗೂ ಕಸಾಯಿಖಾನೆ ತ್ಯಾಜ್ಯ ವಸ್ತುಗಳನ್ನು ತಯಾರು ಮಾಡ್ತಕ್ಕಂಥ ಗೊಬ್ಬರಗಳಾಗಿ ವಿಂಗಡಣೆ ಮಾಡ್ಬೋದು. ಇನ್ನು ಮುಖ್ಯವಾಗಿ ಈ ಸಾವಯವ ಗೊಬ್ಬರಗಳು ಅಂತ ತಾವು ಹೇಳಿದ್ರಿ, ಮೊದಲನೇದಾಗಿ ಇವುಗಳ ವರ್ಗೀಕರಣದ ಬಗ್ಗೆ ಸ್ವಲ್ಪ ಹೇಳ್ತೀರಾ? ಸಾವಯವ ಗೊಬ್ಬರಗಳಲ್ಲಿ ಬಹಳ ಪ್ರಮುಖವಾದದ್ದು ಕೊಟ್ಟಿಗೆ ಗೊಬ್ಬರ ಅಂತೇಳಿ. ಈ ಕೊಟ್ಟಿಗೆ ಗೊಬ್ಬರ ಏನು ಅಂತಂದರೆ ನಮ್ಮ ದನ ಹಸು ಕರುಗಳ ಕೊಟ್ಟಿಗೆಯಲ್ಲಿ ಸಿಗ್ತಕ್ಕಂಥ ಘನತ್ಯಾಜ್ಯ ವಸ್ತುಗಳಾಗಿರ್ತಕ್ಕಂಥ ಸಗಣಿ, ಗಂಜಲ ಮತ್ತು ಕಸವನ್ನು ಉಪಯೋಗಿಸ್ಕೊಂಡು ತಯಾರು ಮಾಡ್ತಕ್ಕಂಥ ಗೊಬ್ಬರವನ್ನು ಕೊಟ್ಟಿಗೆ ಗೊಬ್ಬರ ಅಂತ ಕರಿತೀವಿ. ಎರಡನೇದಾಗಿ ಕಾಂಪೋಸ್ಟ್ ಗೊಬ್ಬರ ಅಂತಂದರೆ ನಮ್ಮ ಹೊಲಗದ್ದೆಗಳಲ್ಲಿ ತೋಟಗಳಲ್ಲಿ ಬದುಗಳಲ್ಲಿ ಸಿಗ್ತಕ್ಕಂಥ ಹಸಿರು ಎಲೆ ಮತ್ತು ಒಣ ಎಲೆ ಮತ್ತು ತೆಂಗಿನ ಗರಿ, ನಾರು ಇನ್ನಿತರ ಮತ್ತು ತ್ಯಾಜ್ಯ ವಸ್ತುಗಳನ್ನು ಉಪಯೋಗಿಸ್ಕೊಂಡು ಮತ್ತು ನಮ್ಮ ಕೊಟ್ಟಿಗೆಯಲ್ಲಿ ಸಿಗ್ತಕ್ಕಂಥ ಸಗಣಿ, ಗಂಜಲ ಮತ್ತು ಕಸವನ್ನು ಉಪಯೋಗಿಸ್ಕೊಂಡು ತಯಾರು ಮಾಡ್ತಕ್ಕಂಥ ಗೊಬ್ಬರವನ್ನು ಕಾಂಪೋಸ್ಟ್ ಗೊಬ್ಬರ ಅಂತ ಕರಿತೀವಿ. ಇನ್ನು ಮೂರನೇದಾಗಿ ಹಸಿರೆಳೆ ಗೊಬ್ಬರ ಅಂತ ನಾವು ಕರಿತೀವಿ. ಈ ಹಸಿರೆಳೆ ಗೊಬ್ಬರ ಬಹಳ ಪ್ರಮುಖವಾದದ್ದು. ಎಲ್ಲಿ ನೀರು ನಮಗೆ ಸೌಲಭ್ಯ ಬಹಳ ಚೆನ್ನಾಗಿರ್ತದೋ ಅಂತಹ ಸಂದರ್ಭದಲ್ಲಿ ನಾವು ಹಸಿರು ಗೊಬ್ಬರವನ್ನು ಮಾಡಬಹುದು. ಅದರಲ್ಲಿ ಎರಡು ರೀತಿ ಇದೆ. ಮೊದಲನೇದಾಗಿ ಹಸಿರು ಗೊಬ್ಬರ, ಎರಡನೇದಾಗಿ ಹಸಿರು ಎಲೆ ಗೊಬ್ಬರ ಅಂತ ಹೇಳಿ. ಈ ಹಸಿರು ಗೊಬ್ಬರ ಅಂತಂದ್ರೆ ತೋಟದಲ್ಲೇನೆ ಗದ್ದೆಯಲ್ಲೇನೆ ಹಸಿರು ಎಲೆ ಗೊಬ್ಬರವನ್ನು ಬೆಳೆದು ಗಿಡಗಳನ್ನು ಬೆಳೆದು ಮತ್ತೆ ಭೂಮಿ ಸೇರಿಸ್ತಕ್ಕಂಥದ್ದು. ಉದಾಹರಣೆಗೆ ಡೈಹಾಂಚ ಅಂತ ಸಿಗುತ್ತೆ, ಅಪ್ಸೆಣಬು ಅಂತ ಕರಿತೀವಿ. ಮತ್ತು ನಾವು ನಮ್ಮ ಮನೆಯಲ್ಲಿ ಸಿಗ್ತಕ್ಕಂಥ ಕೆಲವು ತ್ಯಾಜ್ಯ ವಸ್ತುಗಳನ್ನು ಉಪಯೋಗಿಸ್ಕೊಂಡು ಮಾಡಬಹುದು ನಾವು. ಜೊತೆಗೆ ನಮ್ಮಲ್ಲಿ ಈಗ ಈ ಹುರುಳಿ, ಅಲಸಂದೆ ಇಂಥವನ್ನು ಕೂಡ ಅಲ್ಲಿ ಬೆಳೆದು ಹೂವಾಡುವಂತ ಹಂತದಲ್ಲಿ ಮಣ್ಣಿಗೆ ಸೇರಿಸತಕ್ಕಂಥ ಪ್ರಕ್ರಿಯೆ ಅದು ಹಸಿರು ಗೊಬ್ಬರ. ಹಸಿರು ಗೊಬ್ಬರ. ಇನ್ನು ಹಸಿರು ಗೊಬ್ಬರ ಅಂತೀವಿ. ಹಸಿರು ಎಲೆ ಗೊಬ್ಬರ ಅಂತಂದ್ರೆ ಬೇರೆ ಕಡೆಯಿಂದ ಹಸಿರು ಎಲೆಗಳನ್ನು ತಂದು ಈ ಹೊಂಗೆ ಮರದಲ್ಲಿ ಸಿಗ್ತಕ್ಕಂಥ ತ್ಯಾಜ್ಯ ವಸ್ತುಗಳು ಮತ್ತು ಗ್ಲಿರಿಸಿಡಿ ಅಂತೇಳಿ ಬುದುಗಳಲ್ಲಿ ಬೆಳೆಸ್ತೀವಿ ಸಾಮಾನ್ಯವಾಗಿ ನಾವು, ಆ ಗ್ಲಿರಿಸಿಡಿ ಎಲೆಗಳನ್ನು ಮತ್ತು ಹೊಂಗೆ ಬೇರೆಗಳನ್ನು ತಂದು ಬೇರೆ ಕಡೆಯಿಂದ ತಂದು ಭೂಮಿಗೆ ಸೇರಿಸಿ ಬೆಳೆ ಬೆಳೆತಕ್ಕಂಥ ಪ್ರಕ್ರಿಯೆಗೆ ಹಸಿರು ಎಲೆ ಗೊಬ್ಬರ ಅಂತ ನಾವು ಕರಿತೇವೆ. ಇನ್ನು ಮೂರನೇದಾಗಿ ಕಸಾಯಿಖಾನೆ ತ್ಯಾಜ್ಯ ವಸ್ತುಗಳು ಅಂತ ನಾವು ಸಾಮಾನ್ಯವಾಗಿ ರೈತರಿಗೆ ಗೊತ್ತಿರುತ್ತೆ, ಈ ಸ್ಲಾಟರ್ ಹೌಸ್ ಅಂತ ಕರಿತೀವಿ ಇಂಗ್ಲೀಷಲ್ಲಿ, ಈ ಹಸುಗಳನ್ನು ಕಸಾಯಿ ಮಾಡ್ತಕ್ಕಂಥ ಪ್ರದೇಶದಲ್ಲಿ ಅಲ್ಲಿ ಸುಮಾರು ನಮಗೆ ತ್ಯಾಜ್ಯ ಸಿಗುತ್ತೆ. ಅದು ಹೇಗೆ ಅಂತಂದ್ರೆ ರಕ್ತ, ದನ ಕರು ಹಸುಗಳು ಕಷಾಯ ಮಾಡಿದಾಗ ಹೆಚ್ಚಿನ ರೀತಿಯಲ್ಲಿ ರಕ್ತ ಸಿಗುತ್ತೆ. ಅದನ್ನ ಚೆನ್ನಾಗಿ ಒಣಗಿಸಿ ಪುಡಿ ಪುಡಿ ಮಾಡಿ ಹಾಕ್ತಕ್ಕಂಥ ಒಂದು ಪ್ರಕ್ರಿಯೆಗೆ ಅದು ಒಳ್ಳೆ ಗೊಬ್ಬರ. ಅದು ಅದರಲ್ಲಿ ಬ್ಲಡ್ ಮಿಲ್ ಅಂತ ಕರಿತೀವಿ ಇಂಗ್ಲೀಷ್ ಅಲ್ಲಿ. ಅದರಲ್ಲಿ ಸುಮಾರು ಸಾರಜನಕ, ರಂಜಕ, ಪೊಟ್ಯಾಶ್ ಗೊಬ್ಬರ ಸಿಗುತ್ತೆ. ಎರಡನೇದಾಗಿ ಅದರಲ್ಲೇನೆ ಬೋನ್ಸ್ ಅಂತ ಕರಿತೀವಿ, ಮೂಳೆಗಳು, ಹಸುಗಳು ಮತ್ತು ದನಕರುಗಳ ಮೂಳೆಗಳಿದಾವಲ್ವಾ, ಆ ಮೂಳೆಗಳನ್ನ ಚೆನ್ನಾಗಿ ಪುಡಿ ಪುಡಿ ಮಾಡಿ ಒಣಗಿಸಿ ಪುಡಿ ಪುಡಿ ಮಾಡಿ ಅದನ್ನು ಸಹ ಗೊಬ್ಬರವಾಗಿ ಉಪಯೋಗಿಸಬಹುದು. ಅದರಲ್ಲಿ ಸುಮಾರು ರಂಜಕದ ಗೊಬ್ಬರ ಬಹಳ ಯಥೇಚ್ಛವಾಗಿ ಸಿಗುತ್ತೆ, ರಂಜಕದ ಅಂಶ, ರಂಜಕದ ಅಂಶ, ಪೋಷಕಾಂಶ ಬಹಳ ಜಾಸ್ತಿ ಸಿಗುತ್ತೆ. ಅದನ್ನು ಸಹ ಚೆನ್ನಾಗಿ ಉಪಯೋಗಿಸ್ಕೋಬಹುದು. ಇನ್ನು ಎರೆಹುಳು ಗೊಬ್ಬರ ಅಂತಂದ್ರೆ ಎರೆಹುಳುಗಳನ್ನು ಬಳಸಿಕೊಂಡು ನಮ್ಮ ತೋಟದಲ್ಲಿರ್ತಕ್ಕಂಥ ಘನತಾಜ್ಯ ವಸ್ತುಗಳನ್ನು ಉಪಯೋಗಿಸಿಕೊಂಡು ಸಗಣಿನ ಉಪಯೋಗಿಸಿಕೊಂಡು ತಯಾರು ಮಾಡ್ತಕ್ಕಂಥ ಒಂದು ಗೊಬ್ಬರವನ್ನು ಎರೆಹುಳು ಗೊಬ್ಬರ ಅಂತ ಕರಿತೀವಿ. ಹೀಗೆ ಮುಖ್ಯವಾಗಿ ಸಾವಯವ ಗೊಬ್ಬರಗಳನ್ನು ನಾವು ವರ್ಗೀಕರಣ ಮಾಡ್ಕೋಬಹುದು. ಇನ್ನು ರಾಸಾಯನಿಕ ಗೊಬ್ಬರಗಳ ವರ್ಗೀಕರಣದ ಬಗ್ಗೆ ತಿಳಿಸ್ತೀರಾ? ರಾಸಾಯನಿಕ ಗೊಬ್ಬರ ವರ್ಗೀಕರಣದಲ್ಲಿ ಬಹಳಷ್ಟು ಇದಾವೆ. ನಮ್ಮ ಬೆಳೆಗಳಿಗೆ ಸುಮಾರು 17 ಪೋಷಕಾಂಶಗಳು ಅತ್ಯಗತ್ಯ. ಈ 17 ಪೋಷಕಾಂಶಗಳ ಅನುಗುಣವಾಗಿ ನಾವು ಸಾರಜನಕ, ರಂಜಕ, ಪೊಟ್ಯಾಶ್ ಗೊಬ್ಬರಗಳನ್ನು ವರ್ಗೀಕರಣ ಮಾಡಿದ್ದೀವಿ. ಎರಡನೇದಾಗಿ ಸುಣ್ಣ, ಮೆಗ್ನೀಷಿಯಂ ಮತ್ತು ಗಂಧಕ ಇರತಕ್ಕಂಥ ಪೋಷಕಾಂಶಗಳನ್ನು ಇರತಕ್ಕಂಥ ಗೊಬ್ಬರಗಳನ್ನು ವರ್ಗೀಕರಣ ಮಾಡಿದ್ದೀವಿ. ಮೂರನೇದಾಗಿ ಲಘು ಪೋಷಕಾಂಶಗಳ ಗೊಬ್ಬರಗಳಂತೂ ವರ್ಗೀಕರಣ ಮಾಡಿದ್ದೀವಿ. ಇದರಲ್ಲಿ ಲಘು ಪೋಷಕಾಂಶಗಳಾಗಿರ್ತಕ್ಕಂಥ ಸತು, ಕಬ್ಬಿಣ, ಮ್ಯಾಂಗನೀಸು, ಬೋರಾನು, ಮಾರ್ಬಿನಮ್, ಕ್ಲೋರಿನ್, ನಿಕ್ಕಲ್ ಹೊಂದಿರತಕ್ಕಂಥ ಗೊಬ್ಬರಗಳು. ಇದನ್ನು ಸವಿವರವಾಗಿ ಹೇಳಬೇಕು ಅಂತಂದ್ರೆ ಈ ಸಾರಜನಕ ಹೊಂದಿರತಕ್ಕಂಥ ಗೊಬ್ಬರಗಳಲ್ಲಿ ಮೂರು ರೀತಿ ಇದಾವೆ. ಮೊದಲನೇದಾಗಿ ನೈಟ್ರೇಟ್ ಹೊಂದಿರತಕ್ಕಂಥ ಗೊಬ್ಬರಗಳು, ಎರಡನೇದಾಗಿ ಅಮೋನಿಯಾ ಹೊಂದಿರತಕ್ಕಂಥ ಗೊಬ್ಬರಗಳು, ಮೂರನೇದಾಗಿ ಅಮೋನಿಯಾ ಮತ್ತು ನೈಟ್ರೇಟ್ ಹೊಂದಿರತಕ್ಕಂಥ ಗೊಬ್ಬರಗಳು, ಮೂರು ರೀತಿ. ಆಮೇಲೆ ಅಮೈಡ್ ಗೊಬ್ಬರಗಳು ಅಂತ ಹೇಳ್ಬಿಟ್ಟು ಈ ರೀತಿ 4 ವರ್ಗೀಕರಣ ಮಾಡಲಾಗಿದೆ. ಅದರಲ್ಲಿ ನೈಟ್ರೇಟ್ ಹೊಂದಿರತಕ್ಕಂಥ ಗೊಬ್ಬರಗಳು ಯಾವ ಅಂತಂದ್ರೆ ಸೋಡಿಯಂ ನೈಟ್ರೇಟ್ ಮತ್ತು ಕ್ಯಾಲ್ಸಿಯಂ ನೈಟ್ರೇಟ್. ಸೋಡಿಯಂ ನೈಟ್ರೇಟ್, ಕ್ಯಾಲ್ಸಿಯಂ ನೈಟ್ರೇಟ್, ಪೊಟಾಷಿಯಂ ನೈಟ್ರೇಟ್ ಬರುತ್ತಲ್ಲ, ಪೊಟಾಷಿಯಂ ನೈಟ್ರೇಟ್ ಬರ್ತದೆ ಅದರಲ್ಲಿ. ಅದರಲ್ಲಿ ಪೊಟಾಷಿಯಂ ಅಂಶನೂ ಇರುತ್ತೆ ಮತ್ತು ನೈಟ್ರೇಟ್ ಅಂಶನೂ ಇರುತ್ತೆ, ಸಾರಜನಕದ ಅಂಶನೂ ಇರುತ್ತೆ. ಹೌದೌದು, ಇವು ನೈಟ್ರೇಟ್ ರೂಪದ ಗೊಬ್ಬರ, ನೈಟ್ರೇಟ್ ಗೊಬ್ಬರಗಳು. ಎರಡನೇದಾಗಿ ಅಮೋನಿಯಾ ರೂಪದಲ್ಲಿರ್ತಕ್ಕಂಥ ಗೊಬ್ಬರ ಅಂತಂದ್ರೆ ಅಮೋನಿಯಂ ಸಲ್ಫೇಟು, ಬಹಳ ಒಳ್ಳೆ ಗೊಬ್ಬರ ಇದು. ಅಮೋನಿಯಂ ಸಲ್ಫೇಟು, ಅಮೋನಿಯಂ ನೈಟ್ರೇಟು ಮತ್ತು ಅಮೋನಿಯಂ ಕ್ಲೋರೈಡ್ ಅಂತೇಳಿ ಈ ರೀತಿ ಅಮೋನಿಯಂ ಇರತಕ್ಕಂಥ ಗೊಬ್ಬರಗಳನ್ನು ಸಾರಜನಕವಾಗಿ ಉಪಯೋಗಿಸಬಹುದು. ಮತ್ತೆ ಅಮೋನಿಯಂ ಫಾಸ್ಫೇಟು ಬರ್ಬೋದಲ್ವೇ? ಅಮೋನಿಯಂ ಫಾಸ್ಫೇಟು ಬರುತ್ತೆ, ಅದು ಫಾಸ್ಫರಸ್ ಮತ್ತು ಎರಡನ್ನೂ ಹೊಂದಿರ್ತದೆ. ಅಮಾಪಾಸ್ ಅಂತ ಕರಿತೀವಿ, ಅಮಾಪಾಸ್ ಅಂತ ಕರಿತೀವಿ ಅಮೋನಿಯಂ ಫಾಸ್ಫೇಟ್ ಅಂತೇಳಿ. ಅಮಾಪಾಸ್ 1, ಅಮಾಪಾಸ್ 2 ಅಂತ ವಿಂಗಡಣೆ, ಅದು ಅಮೋನಿಕಲ್ ರೂಪದ ಒಂದು ಸಾರಜನಕ ಗೊಬ್ಬರ ಅದು, ಮತ್ತು ಅದರ ರಂಜಕನೂ ಸಹ ಸಿಗುತ್ತೆ. ಇನ್ನು ಮೂರನೇದಾಗಿ ಅಮೋನಿಯಾ ಮತ್ತು ನೈಟ್ರೇಟ್ ಹೊಂದಿರತಕ್ಕಂಥ ಗೊಬ್ಬರಗಳು, ಎರಡು ಹೊಂದಿರುತ್ತೆ. ಉದಾಹರಣೆಗೆ ಅಮೋನಿಯಂ ನೈಟ್ರೇಟ್, ಇದರಲ್ಲಿ ಅಮೋನಿಯಾನು ಸಿಗುತ್ತೆ, ನೈಟ್ರೇಟ್ ಸಿಗುತ್ತೆ. ಇನ್ನು ಎರಡನೇದಾಗಿ ಕ್ಯಾಲ್ಸಿಯಂ ಅಮೋನಿಯಂ ನೈಟ್ರೇಟ್ ಒಂದು ಗೊಬ್ಬರ ಇದೆ, ಅದು ಆ ಗೊಬ್ಬರದಲ್ಲಿ ಕ್ಯಾಲ್ಸಿಯಂ ಸಿಗುತ್ತೆ, ನೈಟ್ರೇಟ್ ಸಿಗುತ್ತೆ, ಅಮೋನಿಯಾನು ಸಿಗುತ್ತೆ. ಇದು ಕ್ಯಾಲ್ಸಿಯಂ ಅಮೋನಿಯಂ ನೈಟ್ರೇಟ್ ಗೊಬ್ಬರ ಅಂತ ಹೇಳ್ತೀವಿ. ಇನ್ನು ನಾಲ್ಕನೇದಾಗಿ ಅಮೈಡ್ ಗೊಬ್ಬರ ಅಂತ ಹೇಳ್ತೀವಿ. ಅಮೈಡ್ ರೂಪದಲ್ಲಿ ಇರತಕ್ಕಂಥ ಸಾರಜನಕ ಗೊಬ್ಬರಗಳು ಯಾವುದಂದ್ರೆ ಬಹಳ ಮುಖ್ಯವಾದಂದ್ರೆ ಯೂರಿಯಾ. ನಮ್ಮ ಭಾರತ ದೇಶದಲ್ಲಿ ಯಥೇಚ್ಛವಾಗಿ ಬಳಕೆ ಮಾಡ್ತಕ್ಕಂಥ ರಾಸಾಯನಿಕ ಗೊಬ್ಬರ ಅಂತಂದ್ರೆ ಯೂರಿಯಾ. ಅದು ಅಮೈಡ್ ಗೊಬ್ಬರ ಅಂತ ಕರಿತೀವಿ ನಾವು. ಡೈ ಅಮೈಡ್ ಅಂತ ಎರಡು ಪೋಷಕಾಂಶಗಳು ಇರುತ್ತೆ, ಅದರಲ್ಲಿ ಸಾರಜನಕ ಸಾಕಷ್ಟು ಇರೋದ್ರಿಂದ ಅದನ್ನ ಅಮೈಡ್ ಗೊಬ್ಬರ ಅಂತ ಕರಿತೀವಿ. ಸಾರ್ವಜನಿಕ ಶೇಕಡ ಸಾರ್ವಜನಿಕ ಇರುತ್ತೆ ಅದರಲ್ಲಿ. ಸೊ ಈ ರೀತಿಯಾಗಿ ಸಾರ್ವಜನಿಕ ಗೊಬ್ಬರಗಳನ್ನು ವರ್ಗೀಕರಣ ಮಾಡ್ಕೋಬಹುದು. ಇನ್ನು ರಂಜಕ ಇರತಕ್ಕಂಥ ಗೊಬ್ಬರಗಳು ಅಂತಂದ್ರೆ ಸೂಪರ್ ಫಾಸ್ಫೇಟ್ ಅಂತ ಕರಿತೀವಿ. ನಮ್ಮ ಕಡೆ ಎಲ್ಲ ಸುಮಾರು ಬೂದಿ ಅಂತ ಕರಿತೇವೆ. ಎಸ್ಎಸ್ಪಿ ಸಿಂಗಲ್ ಸೂಪರ್ ಫಾಸ್ಫೇಟ್ ಎಸ್ಎಸ್ಪಿ, ಅದರಲ್ಲಿ ಕನಿಷ್ಠ 16% ಶೇಕಡ ರಂಜಕ ಇರುತ್ತೆ. ಎರಡನೇದಾಗಿ ರಾಕ್ ಫಾಸ್ಫೇಟ್ ಅಂತ ಇಂಗ್ಲೀಷ್ ಕರಿತೀವಿ, ಶಿಲಾರಂಜಕ ಅಂತ ಕನ್ನಡದಲ್ಲಿ ಕರಿತೀವಿ. ಈ ಶಿಲಾರಂಜಕದಲ್ಲಿ ಸುಮಾರು ಅದು ಮೈನಿಂಗ್ ಮಾಡ್ತಕ್ಕಂಥದ್ದು, ಭೂಮಿಯಿಂದ ಅಗೆದು ವಿಶ್ಲೇಷಣೆ ಮಾಡ್ತಕ್ಕಂಥದ್ದು ಗಣಿಗಾರಿಕೆಯಲ್ಲಿ. ಅದು ಯಾವುದೇ ಫ್ಯಾಕ್ಟರಿಯಲ್ಲಿ ತಯಾರು ಮಾಡ್ತಕ್ಕಂಥ ಗೊಬ್ಬರ ಅಲ್ಲ, ಅದು ಸ್ವಾಭಾವಿಕವಾಗಿ ಸಿಗುವಂತ ಸಿಗ್ತಕ್ಕಂಥದ್ದು, ಅದನ್ನು ಸಹ ವಿಂಗಡಣೆ ಮಾಡಲಾಗಿದೆ. ಇನ್ನು ಮೂರನೇದಾಗಿ ಪೊಟಾಷ್ ಹೊಂದಿರತಕ್ಕಂಥ ಗೊಬ್ಬರ ಅಂತಂದ್ರೆ ಮೂರೇಟ ಪೊಟಾಷ್ ಅಂತೇಳಿ, ಸುಮಾರು ಅದರಲ್ಲಿ 60% ಪೊಟಾಷಿಯಂ ಇರುತ್ತೆ, ಮತ್ತು ಸಲ್ಫಟ ಪೊಟಾಷ್ ಅಂತ ಎರಡನೇ ರೂಪದಲ್ಲಿದೆ. ಅದರಲ್ಲೂ ಸಹ ಸುಮಾರು 50% ಪೊಟಾಷ್ ಹೊಂದಿರ್ತದೆ. ನಂತರ ನೀವು ತಾವು ಹೇಳಿದಂಗೆ ಪೊಟಾಷಿಯಂ ನೈಟ್ರೇಟ್ ಅಂತ ಒಂದು ರೂಪದಲ್ಲಿದೆ, ಮತ್ತು ಪೊಟಾಷಿಯಂ ಕ್ಲೋರೈಡ್ ಅಂತಲೂ ರೂಪದಲ್ಲಿ ಇರ್ತದೆ ಈ ಪೊಟಾಷಿಯಂ ಹೊಂದಿರತಕ್ಕಂಥ ಗೊಬ್ಬರಗಳು. ಇನ್ನು ಸುಣ್ಣ ಮತ್ತು ಮೆಗ್ನೀಷಿಯಂ ಹಾಗೂ ಗಂಧಕ ಹೊಂದಿರತಕ್ಕಂಥ ಗೊಬ್ಬರಗಳು ಅಂತಂದ್ರೆ ಸಾಮಾನ್ಯವಾಗಿ ಈ ಸುಣ್ಣ ಮತ್ತು ಮೆಗ್ನೀಷಿಯಂ ಗೊಬ್ಬರಗಳು ಅಂತ ನಾವು ಉಪಯೋಗಿಸೋದಿಲ್ಲ ಸಾಮಾನ್ಯವಾಗಿ ನಮ್ಮ ವ್ಯವಸಾಯದಲ್ಲಿ, ಬೇರೆ ಗೊಬ್ಬರ ಜೊತೆ ಇರುತ್ತದೆ. ಈ ಸುಣ್ಣ ಮತ್ತು ಮೆಗ್ನೀಷಿಯಂ ಅನ್ನು ನಾವು ಮಣ್ಣಿಗೆ ಸುಧಾರಕಗಳು ಅಂತ ಉಪಯೋಗಿಸ್ತೀವಿ ಸಾಮಾನ್ಯವಾಗಿ, ಗೊಬ್ಬರಗಳಂತ ಉಪಯೋಗಿಸೋದಿಲ್ಲ. ಉದಾಹರಣೆಗೆ ಆಮ್ಲೀಯ ಮಣ್ಣನ್ನು ಸರಿಪಡಿಸಬೇಕಾದ್ರೆ ಸುಣ್ಣವನ್ನು ಬೆರೆಸ್ತೀವಿ, ಕ್ಷಾರ ಮಣ್ಣನ್ನು ನಾವು ಸುಧಾರಣೆ ಮಾಡಬೇಕಾದ್ರೆ ಜಿಪ್ಸಂ ಬರೆಸ್ತೀವಿ, ಅದರಲ್ಲಿ ಕ್ಯಾಲ್ಸಿಯಂ ಇರುತ್ತೆ, ಸಲ್ಫೇಟ್ ಇರ್ತದೆ, ಗಂಧಕ ಇರ್ತದೆ. ಡೊಲೊಮೈಟ್ ಅಂತ ಕರಿತೀವಿ ನಾವು, ಅದನ್ನು ಸಹ ಮಣ್ಣಿಗೆ ಸುಧಾರಣೆಗಳು ಉಪಯೋಗಿಸ್ಬೋದು. ಅದಕ್ಕೆ ಮೆಗ್ನೀಷಿಯಂ ಸಾಕಷ್ಟು ಇರ್ತದೆ, ಮತ್ತು ಗಂಧಕ ಹೊಂದಿದ ಗೊಬ್ಬರಗಳು ಅಂತಂದ್ರೆ ಅಮೋನಿಯಂ ಸಲ್ಫೇಟ್ ಬಹಳ ಒಳ್ಳೆ ಗೊಬ್ಬರ, ಮತ್ತು ಜಿಪ್ಸಮ್ ಅನ್ನು ಸಹ ಗಂಧಕ ಉಪಯೋಗಿಸಬಹುದು. ಇನ್ನು ಲಘು ಪೋಷಕಾಂಶಗಳು ಇರತಕ್ಕಂಥ ಗೊಬ್ಬರಗಳು ಅಂತಂದ್ರೆ ಜಿಂಕ್ ಸಲ್ಫೇಟು, ಐರನ್ ಸಲ್ಫೇಟು, ಮ್ಯಾಂಗನೀಸ್ ಸಲ್ಫೇಟು, ಕಾಪರ್ ಸಲ್ಫೇಟು, ಬೋರಾಕ್ಸ್ ಅಥವಾ ಬೋರಿಕ್ ಆಸಿಡ್, ಅಮೋನಿಯಂ ಬೋರೇಟ್ ಅಂತ ಕರಿತೀವಿ ಅದಕ್ಕೆ ನಾವು, ಮತ್ತು ಅಮೋನಿಯಂ ಮಾಲ್ಬ್ಡೇಟು, ಮತ್ತು ಕ್ಲೋರೈಡ್ ಹೊಂದಿರತಕ್ಕಂಥ ಗೊಬ್ಬರಗಳಾಗಿ ವಿಂಗಡಣೆ ಮಾಡಬಹುದು. ಜೊತೆಗೆ ಗಂಧಕ ಅಂತ ತಾವು ಹೇಳಿದಾಗ ಈ ಡಿಎಪಿ ಅಂತ ಬರುತ್ತೆ, ಡೈಅಮೋನಿಯಂ. ಡಿಎಪಿ ಅದರಲ್ಲಿ ಸಾರ್ವಜನಿಕ ರಂಜಕ ಇರ್ತದೆ, ಅದರಲ್ಲಿ 18% ಸಾರ್ವಜನಿಕ ಇರುತ್ತೆ, ಇನ್ನು 46% ರಂಜಕ ಇರುತ್ತೆ. ರಂಜಕ ಅದರಲ್ಲಿ ಈ ಒಂದು ಗಂಧಕದ ಅಂಶನು, ಗಂಧಕದ ಅಂಶನು ಸುಮಾರು ಹಾಕಿರ್ತಾರೆ. ಅದನ್ನು ಕೂಡ ನಮ್ಮ ರೈತರ ಒಂದು ಬಳಕೆಗೆ ಉಪಯೋಗಿಸ್ಕೋಬಹುದು. ಇವು ಮುಖ್ಯವಾಗಿ ಈ ರಾಸಾಯನಿಕ ಗೊಬ್ಬರಗಳ ಒಂದು ವರ್ಗೀಕರಣ ಅಂತ ಹೇಳಬಹುದು. ಇನ್ನು ಈ ಕೃಷಿನಲ್ಲಿ ಸಾವಯವ ಗೊಬ್ಬರಗಳ ಮಹತ್ವದ ಬಗ್ಗೆ ಸ್ವಲ್ಪ ಮಾಹಿತಿ ಮಾಡಿಕೊಡ್ತೀರಿ? ಕೃಷಿಯಲ್ಲಿ ಸಾವಯವ ಗೊಬ್ಬರಗಳ ಮಹತ್ವ ಬಹಳ ದೊಡ್ಡದು. ಹೇಗೆ ಅಂತಂದ್ರೆ, ಸಾವಯವ ಗೊಬ್ಬರಗಳಾಗಿರ್ತಕ್ಕಂಥ ಕೊಟ್ಟಿಗೆ ಮತ್ತು ಕಾಂಪೋಸ್ಟ್ ಗೊಬ್ಬರಗಳಿಂದ ಏನಿದಾವೆ ಇವು ಹಾಕೋದ್ರಿಂದ ಮಣ್ಣಿನ ಮೂರು ರೂಪದಲ್ಲಿ ಮಣ್ಣಿಗೆ ಬಹಳಷ್ಟು ಪ್ರಯೋಗ ಅನುಕೂಲ ಆಗುತ್ತೆ. ಮೊದಲನೇದಾಗಿ ಮಣ್ಣಿನ ಭೌತಿಕ ಗುಣಮಟ್ಟ ಅಂತ ಏನು ಕರಿತೀವಿ, ಮಣ್ಣಿನ ಆಕಾರ, ಮಣ್ಣಿನ ರಚನೆ, ಮಣ್ಣಿನ ಬಣ್ಣ, ಮಣ್ಣಿನ ಸಾಂದ್ರತೆ, ಮತ್ತು ಮಣ್ಣಲ್ಲಿ ನೀರು ಹಿಡ್ಕೊಳ್ತಕ್ಕಂಥ ಶಕ್ತಿ ಬಹಳ ಜಾಸ್ತಿ ಆಗುತ್ತೆ ಈ ಒಂದು ಸಾವಯವ ಗೊಬ್ಬರ ಹಾಕೋದ್ರಿಂದ, ಅಂದರೆ ಕಾಂಪೋಸ್ಟು ಗೊಬ್ಬರ, ಹಸಿರೆಳೆ ಗೊಬ್ಬರ ಮತ್ತು ಕೊಟ್ಟಿಗೆ ಗೊಬ್ಬರ ಹಾಕೋದ್ರಿಂದ. ಎರಡನೇದಾಗಿ ಈ ಬೆಳೆಗಳಿಗೆ ಬೇಕಾದತಕ್ಕಂಥ ಎಲ್ಲಾ 17 ಪೋಷಕಾಂಶಗಳನ್ನು ಒದಗಿಸ್ತಕ್ಕಂಥ ಶಕ್ತಿ ಈ ಸಾವಯವ ಗೊಬ್ಬರ ಇರುತ್ತೆ. ಆದರೆ ಯಾವುದೇ ರಾಸಾಯನಿಕ ಗೊಬ್ಬರಗಳಿಗೆ ಈ ಒಂದು ಮಹತ್ವ ಇರೋದಿಲ್ಲ. ಉದಾಹರಣೆಗೆ ಯೂರಿಯಾ ಹಾಕಿದಾಗ 46% ಸಾರಜನಕ ಸಿಗುತ್ತೆ, ಆದರೆ ಕೊಟ್ಟಿಗೆ ಗೊಬ್ಬರ 100 kg ಹಾಕಿ ಅದರಲ್ಲಿ ಎಲ್ಲಾ ಪೋಷಕಾಂಶಗಳು ಸಿಗುತ್ತೆ ಬೆಳೆಗಳಿಗೆ. ಆದರೆ ಇದರಲ್ಲಿ ಒಂದು ಅನಾನುಕೂಲ ಏನಂತಂದ್ರೆ, ಇದರಲ್ಲಿ ಬೆಳೆಗಳಿಗೆ ಬೇಕಾದಷ್ಟು ಪೋಷಕಾಂಶಗಳು ಒದಗಿಸುವ ಶಕ್ತಿ ಇರೋದಿಲ್ಲ, ಪ್ರಮಾಣದಲ್ಲಿ ಬಹಳ ಬಹಳ ಕಡಿಮೆ. ಉದಾಹರಣೆಗೆ 100 kg ನಾವು ಕೊಟ್ಟಿಗೆ ಗೊಬ್ಬರ ತಗೊಂಡ್ರೆ ಅದರಲ್ಲಿ ನಮಗೆ ಸಿಗೋದು 1/2 kg ಸಾರಜನಕ, ಬಹಳ ಕಡಿಮೆ. ಆದರೆ 100 kg ಯೂರಿಯಾ ತಗೊಂಡ್ರೆ ಅದರಲ್ಲಿ 46% ನಮಗೆ ಸಾರಜನಕ ಸಿಗುತ್ತೆ. 100 kg ತಗೊಂಡ್ರೆ 46 kg ಸಿಗುತ್ತೆ ಸಾರಜನಕ. ಗೊಬ್ಬರಗಳಲ್ಲಿ ಬರೀ 1/2 kg ಸಿಗುತ್ತೆ. ಅದಕ್ಕೋಸ್ಕರ ಇದರಲ್ಲಿ ಪೋಷಕಾಂಶಗಳ ಪ್ರಮಾಣ ಕಡಿಮೆ ಇರುತ್ತೆ, ಅದು ಹೆಚ್ಚಿನ ಪ್ರಮಾಣದಲ್ಲಿ ಬೇಕಾಗುತ್ತೆ. ಮೂರನೇ ಮುಖ್ಯ ಅನುಕೂಲ ಏನಂತಂದ್ರೆ, ಈ ಮಣ್ಣಿನಲ್ಲಿ ಸೂಕ್ಷ್ಮಾಣು ಜೀವಿಗಳ ವೃದ್ಧಿ ಆಗೋದು ಬಹಳ ಮುಖ್ಯ. ಮತ್ತು ಈ ಸೂಕ್ಷ್ಮಾಣು ಜೀವಿಗಳು ನಮ್ಮ ಪೋಷಕಾಂಶಗಳ ವರ್ಗೀಕರಣ ಮಾಡೋಕ್ಕೆ ಮತ್ತು ಪೋಷಕಾಂಶಗಳನ್ನು ಒದಗಿಸೋದಕ್ಕೆ ಬಹಳಷ್ಟು ಅನುಕೂಲ ಆಗುತ್ತೆ. ಸೂಕ್ಷ್ಮಾಣು ಜೀವಿಗಳ ವೃದ್ಧಿ ಆಗೋದಕ್ಕೆ ಈ ಸಾವಯವ ಗೊಬ್ಬರಗಳ ಮಹತ್ವ ಬಹಳ ಬಹಳ ಮುಖ್ಯವಾದದ್ದು. ಅದರಿಂದ ರೈತ ಬಾಂಧವರು ಕನಿಷ್ಠ ಪಕ್ಷ ತಪ್ಪದರನೆ ರಾಸಾಯನಿಕ ಗೊಬ್ಬರ ಹಾಕದಿದ್ರೂ ಚಿಂತೆ ಇಲ್ಲ, ಸಾವಯವ ಗೊಬ್ಬರ ಹಾಕಲೇಬೇಕು ಅನ್ನೋದು ಬಹಳ ಮುಖ್ಯವಾದ ಅಂಶ. ಇದು ಹಾಕೋದ್ರಿಂದ ನಮಗೆ ಈ ಒಂದು ಬೆಳೆಗೆ ಪೋಷಕಾಂಶಗಳು ಸಿಕ್ಕಿ ಮತ್ತೆ ಮುಂದಿನ ಬೆಳೆಗೂ ಸಹ ಪೋಷಕಾಂಶ ಒದಗಿಸ್ತಕ್ಕಂಥ ಒಂದು ಅನುಕೂಲ ಈ ಸಾವಯವ ಗೊಬ್ಬರದಿಂದ ಆಗುತ್ತೆ. ಅಂದ್ರೆ ಮುಖ್ಯವಾಗಿ ಸಾವಯವ ಗೊಬ್ಬರಗಳು ನಮ್ಮ ಒಂದು ಮಣ್ಣಿನ ರಚನೆ, ಗುಣಧರ್ಮಗಳು, ನೀರನ್ನು ಹಿಡಿದಿಟ್ಕೊಳ್ಳುವಂತ ಶಕ್ತಿ, ಪೋಷಕಾಂಶಗಳನ್ನು ಹಿಡಿದಿಟ್ಕೊಳ್ಳುವಂತ ಶಕ್ತಿ, ಇವೆಲ್ಲದಕ್ಕೂ ಹೆಚ್ಚಿನ ಕೊಡುಗೆಯನ್ನು ಕೊಡ್ತವೆ ಅಂತ ಹೇಳಬಹುದು. ತಾವು ತಿಳಿಸಿದ ಹಾಗೆ ಸೂಕ್ಷ್ಮಣ ಜೀವಿಗಳ ಚಟುವಟಿಕೆಗಳು ಕೂಡ ಇವು ಅನುಕೂಲವನ್ನ ಮಾಡಿಕೊಡ್ತವೆ ಅನ್ನಂಗಾಯ್ತು. ಇನ್ನು ಮುಖ್ಯವಾಗಿ ನಮ್ಮ ರೈತರು ಮಾತಾಡ್ತಾ ಇರ್ತಾರೆ ಮತ್ತೆ ತಾವು ತಜ್ಞರು ಹೇಳ್ತಾ ಇರ್ತಾರೆ, ಕೆಲವು ನೇರ ಗೊಬ್ಬರಗಳಿದ್ದಾವೆ, ಕೆಲವು ಸಂಕೀರ್ಣ ಗೊಬ್ಬರಗಳು, ಮತ್ತೆ ಈ ಕಾಂಪ್ಲೆಕ್ಸ್ ಗೊಬ್ಬರಗಳು, ಈ ರೀತಿಯಾಗಿ ಅವುಗಳ ಬಗ್ಗೆ ಸ್ವಲ್ಪ ಹೇಳ್ತೀರಾ? ಈ ರಾಸಾಯನಿಕ ಗೊಬ್ಬರಗಳಲ್ಲಿ ಎರಡು ರೀತಿ ಬಹಳ ಪ್ರಮುಖವಾದದ್ದು. ಮೊದಲನೇದಾಗಿ ನೇರ ಗೊಬ್ಬರಗಳು ಅಂತ. ಈ ನೇರ ಗೊಬ್ಬರಗಳು ಏನಪ್ಪ ಅಂತಂದ್ರೆ, ಯಾವುದೇ ಒಂದು ಗೊಬ್ಬರದಲ್ಲಿ ಪ್ರಧಾನ ಪೋಷಕಾಂಶ ಆಗಿರ್ತಕ್ಕಂತಹ ಸಾರಜನಕ ಅಥವಾ ರಂಜಕ ಅಥವಾ ಪೊಟಾಶ್ ಹೊಂದಿರತಕ್ಕಂತ ಗೊಬ್ಬರವನ್ನ ನೇರ ಗೊಬ್ಬರ ಅಂತ ಕರಿತೀವಿ. ಅಂದ್ರೆ ಪೋಷಕಾಂಶ ಇರಬೇಕು. ಉದಾಹರಣೆಗೆ ಯೂರಿಯಾ, ಅದರಲ್ಲಿ ಸಾರಜನಕ ಮಾತ್ರ ಇರುತ್ತೆ, 46%. ಸೂಪರ್ ಫಾಸ್ಫೇಟ್ ಬೂದಿ, ಅದರಲ್ಲಿ 16% ರಂಜಕ ಇರುತ್ತೆ. ಇನ್ನು ಮೂಲಟ ಪೊಟಾಶ್, ಅದರಲ್ಲಿ 60% ಇರುತ್ತೆ. ಈ ಮೂರು ಗೊಬ್ಬರಗಳನ್ನ ನಾವು ಯೂರಿಯಾ, ಸೂಪರ್ ಫಾಸ್ಫೇಟ್, ಮೂಲಟ ಪೊಟಾಶ್ ಅನ್ನ ನೇರ ಗೊಬ್ಬರಗಳು ಅಂತ ಕರಿತೀವಿ ನಾವು. ಅದರಲ್ಲಿ ಬೆಳೆಗಳಿಗೆ ಬೇಕಾದಂತ ಪೋಷಕಾಂಶ ಒಂದೊಂದೇ ಸಿಗೋದು, ಜಾಸ್ತಿ ಸಿಗೋದಿಲ್ಲ. ಅಂದ್ರೆ ಎಲ್ಲ ನಾವು ಮೂರು ಪೋಷಕಾಂಶ ಕೊಡಬೇಕು ಅಂದ್ರೆ ಎಲ್ಲ ಮಿಶ್ರ ಮಾಡಿ ಕೊಡಬೇಕಾಗುತ್ತೆ, ಮಿಶ್ರ ಕೊಡಬೇಕಾಗುತ್ತೆ. ಅಲ್ಲಿ ಏನಾಗುತ್ತೆ ಅಂತಂದ್ರೆ ನಮ್ಗೆ ಸ್ವಲ್ಪ ಲೇಬರ್ ಖರ್ಚು ಜಾಸ್ತಿ ಆಗುತ್ತೆ, ಟ್ರಾನ್ಸ್ಪೋರ್ಟೇಷನ್ ಖರ್ಚು ಜಾಸ್ತಿ ಆಗುತ್ತೆ, ಅದು ಸರಿಯಾಗಿ ಮಿಶ್ರಣ ಆಗೋದಿಲ್ಲ. ಒಂದು ಕಣದಲ್ಲೂ ಸಹ ಒಂದೇ ಒಂದು ಗೊಬ್ಬರ ಇರುತ್ತೆ, ಮೂರು ಗೊಬ್ಬರ ಇರೋದಿಲ್ಲ. ಅದಕ್ಕೆ ತದ್ವಿರುದ್ಧವಾಗಿ ನಾವು ಕಾಂಪ್ಲೆಕ್ಸ್ ಗೊಬ್ಬರ ಹಾಕೋದು ಒಳ್ಳೆಯದು, ಸಂಕೀರ್ಣ ಗೊಬ್ಬರಗಳು. ಈ ಸಂಕೀರ್ಣ ಗೊಬ್ಬರಗಳಲ್ಲಿ ಏನು, ಡಿಎಪಿನೂ ಸಂಕೀರ್ಣ ಗೊಬ್ಬರನೇ, ಅದರಲ್ಲಿ 18% ಸಾರಜನಕ ಇರುತ್ತೆ, 46% ರಂಜಕ ಇರುತ್ತೆ. ಮತ್ತು ಕಾಂಪ್ಲೆಕ್ಸ್ ಗೊಬ್ಬರಗಳಾಗಿರ್ತಕ್ಕಂಥ 17, 17, 17, 19, 19, 19, 20, 20, 0, 15, ಇದೇನು 17, 17, 17 ಏನಂತಂದ್ರೆ, ಮೊದಲನೇ 17 100 kgಯಲ್ಲಿ 17 kg ಸಾರಜನಕ ಅಂತೇಳಿ, ಎರಡನೇ 17 100 kgಯಲ್ಲಿ 17 kg ರಂಜಕ ಅಂತೇಳಿ, ಇನ್ನು ಮೂರನೇ 17 100 kgಯಲ್ಲಿ ಪೊಟಾಷ್ ಅಂತೇಳಿ. ಅಂದ್ರೆ ತಾವು ರೈತ ಬಾಂಧವರು 100 kg ಗೊಬ್ಬರವನ್ನು ಭೂಮಿಗೆ ಹಾಕಿದರೆ ತಮಗೆ 17 kg ಸಾರಜನಕ, 17 kg ರಂಜಕ, 17 kg ಪೊಟಾಷ್ ಸಿಗುತ್ತೆ ಈ ಕಾಂಪ್ಲೆಕ್ಸ್ ಗೊಬ್ಬರಗಳಿಂದ. ಇದು ಬಹಳ ಬಹಳ ಮುಖ್ಯವಾದ ಅಂಶ. ಹಿಂದೆ ಸರ್ಕಾರದವರು ಬರೀ ನೇರ ಗೊಬ್ಬರಗಳನ್ನ ತಯಾರು ಮಾಡಕ್ಕೆ ಫ್ಯಾಕ್ಟರಿಗಳಿಗೆ ಅನುಕೂಲ ಮಾಡಿಕೊಟ್ಟಿದ್ರು. ಈ ಒಂದು ಅನಾನುಕೂಲಗಳು ನೋಡಿಬಿಟ್ಟು ಸರ್ಕಾರದವರನ್ನೇ ಈ ಕಾಂಪ್ಲೆಕ್ಸ್ ಗೊಬ್ಬರ ತಯಾರು ಮಾಡಿ ಕೊಟ್ಟರೆ ಅನುಕೂಲ ಆಗುತ್ತೆ, ಒಂದು ಮೂಟೆಯಿಂದನೇ 3 ಪೋಷಕಾಂಶಗಳು ಒದಗಿಸಕ್ಕೆ ಅನುಕೂಲ ಆಗುತ್ತೆ ಅಂತ ಹೇಳ್ಬಿಟ್ಟು ತಯಾರು ಮಾಡಕ್ಕೆ ಅನುಕೂಲ ಮಾಡಿಕೊಟ್ರು. ಈ ಕಾಂಪ್ಲೆಕ್ಸ್ ಗೊಬ್ಬರ ಅಥವಾ ಸಂಕೀರ್ಣ ಗೊಬ್ಬರ ಹಾಕೋದ್ರಿಂದ ಬಹಳ ಉತ್ತಮ ಆಗುತ್ತೆ. ಅಂದ್ರೆ ಈಗ ನಾವು ಮುಖ್ಯವಾಗಿ ಹೇಳೋದಾದ್ರೆ ಬರೀ ಯೂರಿಯಾ ಗೊಬ್ಬರವನ್ನೇ ಹೆಚ್ಚು ಬಳಸೋದನ್ನ ನಮ್ಮ ರೈತರು ರೂಢಿ ಮಾಡ್ಕೊಂಡಿದ್ದಾರೆ. ಹೌದು, ನೇರ ಗೊಬ್ಬರಗಳ ರೂಪದಲ್ಲಿ ಬಳಸ್ತಾ ಇರೋದ್ರಿಂದ. ಅಂದ್ರೆ ಈ ಸಂಕೀರ್ಣ ಗೊಬ್ಬರಗಳು ಸ್ವಲ್ಪ ದುಬಾರಿ ಅಂತ ಹೇಳ್ಬೋದಲ್ವೇ ಈ ನೇರ ಗೊಬ್ಬರಗಳಿಗೆ ಹೋಲಿಸಿದ್ರೆ? ಯಾಕಂದ್ರೆ ಅದರಲ್ಲಿ 3 ಪೋಷಕಾಂಶ ಇರೋದ್ರಿಂದ ಸಾಮಾನ್ಯವಾಗಿ ಅದ್ರ ಸ್ವಲ್ಪ ವೆಚ್ಚ ಜಾಸ್ತಿ ಇರುತ್ತೆ ಅಂತ. ಇನ್ನು ಮುಖ್ಯವಾಗಿ ನಾವು ಈ ಪೋಷಕಾಂಶಗಳು ವಿಶೇಷವಾಗಿ ಈ ಒಂದು ರಸಗೊಬ್ಬರಗಳನ್ನ ಯಾವ ರೀತಿಯಾಗಿ ಬಳಸ್ಕೋಬೇಕು ಅಂತೀರಿ? ರಸಗೊಬ್ಬರಗಳನ್ನ ಬಳಸೋದು ಬಹಳ ಬಹಳ ಮುಖ್ಯವಾದ ಅಂಶ. ಸಾಮಾನ್ಯವಾಗಿ ರಸಗೊಬ್ಬರಗಳನ್ನ ಬಳಕೆ ಒಂದು ದಿವಸದಲ್ಲಿ ಮುಂಜಾನೆ ಉಪಯೋಗಿಸೋದು ಬಹಳ ಮುಖ್ಯ, ಮತ್ತು ಸಾಯಂಕಾಲ ಬಿಸಿಲು ಕಡಿಮೆ ಇರತಕ್ಕಂಥ ಸಂದರ್ಭದಲ್ಲಿ ಈ ಪೋಷಕಾಂಶಗಳು ಉಳಿಸೋದು ಬಹಳ ಮುಖ್ಯವಾದ ಅಂಶ. ಈ ಗೊಬ್ಬರಗಳು ಯಾಕೆ ಈ ಥರ ಮಾಡಬೇಕು ಅಂತಂದರೆ, ನಾವು ಸಾಮಾನ್ಯವಾಗಿ ರಾಸಾಯನಿಕ ಗೊಬ್ಬರಗಳಲ್ಲಿ ಅಮೋನಿಯಾ ಹೊಂದಿರತಕ್ಕಂಥ ಗೊಬ್ಬರ ಜಾಸ್ತಿ ಇರುತ್ತೆ, ಸಾರಜನಕ ಗೊಬ್ಬರ. ಅದು ಸೂರ್ಯನ ಕಿರಣಗಳು ಜಾಸ್ತಿ ಆದಾಗ, ಬಿಸಿಲು ಜಾಸ್ತಿ ಆದಾಗ ಹಾವಿಯಾಗಿ ವಾತಾವರಣ ಗಾಳಿ ಕೊಟ್ಟೋಗುತ್ತೆ, ಅದು ಎಲ್ಲ ಸಹ ನಮಗೆ ವೇಸ್ಟ್ ಆಗುತ್ತೆ, ಆ ಗೊಬ್ಬರ ಸಿಗೋದಿಲ್ಲ. ಅದಕ್ಕೋಸ್ಕರ ಸೂರ್ಯನ ಬೆಳಕು ಅಥವಾ ಕಿರಣಗಳು ಕಡಿಮೆ ಇದ್ದ ಸಂದರ್ಭದಲ್ಲಿ ನಾವು ಪೋಷಕಾಂಶಗಳನ್ನು ಭೂಮಿಗೆ ಹಾಕೋದು ಬಹಳ ಮುಖ್ಯವಾದ ಅಂಶ. ಅದರಿಂದ ಈ ರಾಸಾಯನಿಕ ಗೊಬ್ಬರಗಳನ್ನು ನಮ್ಮ ಸ್ಥಳದಲ್ಲಿ ಬಳಸಬೇಕಾಗುತ್ತೆ, ಮತ್ತು ಈ ರಾಸಾಯನಿಕ ಗೊಬ್ಬರಗಳನ್ನು ಬಳಸುವ ವಿಧಾನವೂ ಬಹಳ ಮುಖ್ಯವಾದದ್ದು. ಹೇಗೆ ಅಂತೀರಿ? ಅದು ಹೇಗೆ ಅಂತಂದ್ರೆ, ರಾಸಾಯನಿಕ ಗೊಬ್ಬರಗಳನ್ನು ಹಾಕುವಾಗ 3-4 ರೀತಿಯಲ್ಲಿ ಹಾಕುವ ಸಿಂಪರಣೆ ಮಾಡಬಹುದು ಅಥವಾ ನಾವು ಭೂಮಿಗೆ ಹಾಕಬಹುದು. ಈ ಭೂಮಿಗೆ ಹಾಕುವಾಗ ನೇರವಾಗಿ ಸಾಲಲ್ಲಿ ಗೊಬ್ಬರವನ್ನು ಹಾಕಿ ಒಂದು ಗುದ್ದಲಿಯಿಂದ ಭೂಮಿಯನ್ನು ಅಗೆದು ಸ್ವಲ್ಪ ಮಣ್ಣನ್ನು ಸಡಿಲ ಮಾಡಿ ಮಣ್ಣಿಗೆ ನೇರವಾಗಿ ಗೊಬ್ಬರವನ್ನು ಹಾಕಿ ಮಣ್ಣು ಮುಚ್ಚಿ ನೀರಾಯಿಸದಂತಕ್ಕಂಥ ಒಂದು ಪ್ರಕ್ರಿಯೆ. ಎರಡನೇದಾಗಿ ಗಿಡಗಳ ಸುತ್ತದಲ್ಲಿ ಸುತ್ತಲೂ ಸಹ ಒಂದು 1/2 ಬಳೆಯಾಕಾರದಲ್ಲಿ ಒಂದು ಗುಂಡಿಯನ್ನು ಅಗೆದು ತೆಗೆದು ಆ ಮಣ್ಣಿನ ಒಳಗಡೆ ಗೊಬ್ಬರವನ್ನು ಬೆರೆಸಿಬಿಟ್ಟು ನಂತರ ಮಣ್ಣನ್ನು ಮುಚ್ಚಿ ಮತ್ತು ನೀರು ಹಾಯಿಸತಕ್ಕಂಥ ಪ್ರಕ್ರಿಯೆ ಬಹಳ ಮುಖ್ಯವಾದದ್ದು. ಇನ್ನು ಮೂರನೇದಾಗಿ ಗೊಬ್ಬರಗಳನ್ನು ನೀರಲ್ಲಿ ಕರಗಿಸಿ ಸಿಂಪರಣೆ ಮಾಡೋದು ಬಹಳ ಮುಖ್ಯವಾದದ್ದು. ಇದರಿಂದ ಗೊಬ್ಬರಗಳ ದಕ್ಷತೆ ಏನಿದೆ, ಎಫಿಷಿಯಂಟ್ ಯುಟಿಲೈಸೇಷನ್ ಅಂತ ಏನು ಕರಿತೀವಿ, ಅದು ಬಹಳ ಜಾಸ್ತಿ ಆಗುತ್ತೆ. ನಾವು ಅಂದ್ರೆ ಅದನ್ನ ಸರಿಯಾದ ಒಂದು ಬೇರಿನ ವಲಯಕ್ಕೆ ಸೇರಿಸೋದು ಬಹಳ ಮುಖ್ಯ. ರೂಟ್ ಜೋನ್ ಅಂತ ಕರಿತೀವಿ, ಬೇರಿನ ವಲಯಕ್ಕೆ ಸೇರಿಸೋದು ಬಹಳ ಮುಖ್ಯ, ಬಹಳ ಮುಖ್ಯ. ಇಲ್ಲಾಂದ್ರೆ ನಾವು ಎಲ್ಲಾ ಕಡೆ ಎರಚಿಬಿಟ್ರೆ ಕಳೆಗಳು ಕೂಡ ಸ್ವಲ್ಪ ಬೆಳೆದ್ಬಿಡುತ್ತೆ, ಬೆಳೆಗಳಿಗೆ ಸಿಗದಲೆ ಕಳೆಗಳು ಜೋರ ಬೆಳಿತವೆ. ಮತ್ತು ಮಣ್ಣಲ್ಲಿ ಸರಿಯಾದಂತ ಮಟ್ಟದಲ್ಲಿ ತೇವಾಂಶ ಇರೋದು ಬಹಳ ಮುಖ್ಯ ಅಂತೀರಿ? ಹೌದೌದು, ತೇವಾಂಶ ಇಲ್ಲದಾದ್ರೆ ಗೊಬ್ಬರಗಳು ಕರಗೋದಿಲ್ಲ, ಅಥವಾ ಗೊಬ್ಬರ ಹಾಕಿ ಆದರೂ ನೀರು ಹಾಯಿಸಬಹುದು, ಅಥವಾ ನೀರು ಹಾಯಿಸಿದ ಮೇಲೆ ಆದರೂ ತಕ್ಷಣ ಗೊಬ್ಬರ ಹಾಕಬೇಕಾಗುತ್ತೆ. ನಮ್ಮ ಮೂಲ ಉದ್ದೇಶ ಏನಪ್ಪಾ ಅಂತಂದ್ರೆ ಗೊಬ್ಬರ ಹಾಕಿದ ತಕ್ಷಣ ಭೂಮಿಗೆ ನೀರಲ್ಲಿ ಕರಗತಕ್ಕಂಥದ್ದು. ನೀರಲ್ಲಿ ಕರಗಲಿಲ್ಲ ಅಂತಂದ್ರೆ ರಾಸಾಯನಿಕ ಗೊಬ್ಬರಗಳು ಗೊಬ್ಬರ ಅಲ್ಲೇ ಇರ್ತದೆ. ನಂತರ ಕೆಲವು ಸಂದರ್ಭಗಳಲ್ಲಿ ಈ ಬೇರುಗಳಿಗೆ ಅದು ಏನ ತಗಲ್ತು ಅಂತಂದ್ರೆ ಅದು ನಂಜಾಗಿ ಅಥವಾ ಕೊಳತು ಹೋಗುವ ಪರಿಸ್ಥಿತಿ, ನೇರವಾಗಿ ಬೇರಿಗೆ ಸಸ್ಯಕ್ಕೆ ತಗಲಬಾರದು, ಸ್ವಲ್ಪ ದೂರದಲ್ಲೇ ಇರಬೇಕು. ಹೌದೌದು, ಸ್ವಲ್ಪ ಅಂತರ ಇದ್ರೆ ಸಾಕು, ಒಂದಂಗ್ಲ ಅಷ್ಟು ಅಂತರ ಇದ್ರೆ ಸಾಕಾಗುತ್ತೆ ಅಂತೀರಿ? ಅದು ಬಹಳ ಮುಖ್ಯ. ಮತ್ತೆ ನಮ್ಮ ರೈತ ಬಾಂಧವರು ಒಂದು ಏನ್ ಗಮನಿಸಬೇಕು ಅಂದ್ರೆ, ನೀರಿನ ಒಂದು ಅಂಶ ಅಂದ್ರೆ ತೇವಾಂಶದ ಆಧಾರದ ಮೇಲೆ ಈ ರಸಗೊಬ್ಬರಗಳ ಪ್ರಮಾಣವನ್ನು ಕೂಡ ನಿರ್ಧರಿಸಲಾಗುತ್ತೆ. ತಾವು ರೈತ ಬಾಂಧವರು ನೋಡಿರ್ಬೋದು, ಕುಷ್ಕಿನಲ್ಲಿ ಈ ಪೋಷಕಾಂಶಗಳ ಪ್ರಮಾಣ ಗೊಬ್ಬರದ ಒಂದು ಶಿಫಾರಸು ಕಡಿಮೆ ಇರುತ್ತೆ, ಅದೇ ನೀರಾವರಿಯಲ್ಲಿ ಹೆಚ್ಚಿರುತ್ತೆ. ಯಾಕಂದ್ರೆ ಅದು ಮುಖ್ಯವಾಗಿ ತೇವಾಂಶದ ಆಧಾರದ ಮೇಲೆ ಎಷ್ಟು ಮಟ್ಟಿಗೆ ಗೊಬ್ಬರವನ್ನು ಬಳಸ್ಕೋಬಹುದು ಬೆಳೆ ಅನ್ನೋದು ಆಧಾರದ ಮೇಲೆ ಶಿಫಾರಸು ಮಾಡಲಾಗಿರುತ್ತೆ. ಇನ್ನು ಈ ಸಮತೋಲನ ಗೊಬ್ಬರಗಳ ಬಳಕೆ ಬಗ್ಗೆ ಸ್ವಲ್ಪ ಮಾಹಿತಿ ಮಾಡಿಕೊಡ್ತೀರಾ? ಸಮತೋಲನ ಗೊಬ್ಬರಗಳ ಬಳಕೆ ಅಂತಂದ್ರೆ, ಸಾವಯವ ಗೊಬ್ಬರ ಮತ್ತು ರಾಸಾಯನಿಕ ಗೊಬ್ಬರಗಳನ್ನು ಎರಡೂ ಗೊಬ್ಬರಗಳನ್ನು ಸಮತೋಲನ ಉಪಯೋಗಿಸೋದು ಬಹಳ ಮುಖ್ಯ. ಹೇಗೆ ಅಂತಂದರೆ, ಯಾವುದೇ ಒಂದು ಬೆಳೆ ಬೆಳೆಯೋ ಮುನ್ನ, ಉದಾಹರಣೆಗೆ ಯಾವುದಾದ್ರೂ ಒಂದು ರಾಗಿನೋ ಅದು ಭತ್ತ ಅಂತ ತಿಳ್ಕೊಳ್ಳೋಣ, 100 ಕೆಜಿ ಸಾರಜನಕ, 50 ಕೆಜಿ ರಂಜಕ, 50 ಕೆಜಿ ಪೊಟ್ಯಾಷಿಯಂ ಮತ್ತು 10 ಟನ್ನು ಕೊಟ್ಟಿಗೆ ಗೊಬ್ಬರ ಅಂತ ಶಿಫಾರಸು ಮಾಡಿರ್ತಾರೆ. ಈ ಕೊಟ್ಟಿಗೆ ಗೊಬ್ಬರವನ್ನು ಬೆಳೆ ಬೆಳೆಯ ಮುನ್ನ ಅಥವಾ ನಾಟಿ ಮಾಡುವ ಮುನ್ನ, ಸುಮಾರು ಒಂದು 15-20 ದಿವಸ ಮುಂಚೆನೇ ನಾವು ಭೂಮಿಗೆ ಬೆರೆಸಿ ಚೆನ್ನಾಗಿ ಉಳುವೆ ಮಾಡಬೇಕು. ಎರಡು ಸಲ ಉಳುವೆ ಮಾಡಿ ಭೂಮಿಗೆ ಬೆರೆಸಬೇಕಾಗುತ್ತೆ. ಅವಾಗ ಏನಾಗುತ್ತೆ, ಈ ಕೊಟ್ಟಿಗೆ ಗೊಬ್ಬರ ಚೆನ್ನಾಗಿ ಕೊಳೆತು ಪೋಷಕಾಂಶಗಳ ರೂಪದಲ್ಲಿ ಬೆಳೆಗಳ ಒದಗಿಸೋಕ್ಕೆ ಅನುಕೂಲ ಆಗುತ್ತೆ. ಎರಡನೇದಾಗಿ, ನಾವು ರಾಸಾಯನಿಕ ಗೊಬ್ಬರಗಳನ್ನು ಬಳಸುವಾಗ ಸಾಮಾನ್ಯವಾಗಿ ಇನ್ನೇ ನಾಳೆ ಬಿತ್ತನೆ ಮಾಡ್ತೀವಿ ಅಥವಾ ನಾಳೆ ನಾಟಿ ಮಾಡ್ತೀವಿ ಅನ್ನೋ ಮುನ್ನಾನೆ ನಾವು ಭೂಮಿಗೆ ಬೆರೆಸಿಬಿಟ್ಟು ನೀರು ಹಾಯಿಸೋದು ಬಹಳ ಮುಖ್ಯ. ಅಥವಾ ಬಿತ್ತನೆ ಮಾಡಿ ಸಹ ಗೊಬ್ಬರ ಹಾಕಿ ನೀರು ಹಾಯಿಸೋದು ಒಳ್ಳೆಯದು. ಈ ರೀತಿಯಾಗಿ ಸಾವಯವ ಗೊಬ್ಬರಗಳನ್ನು 15-20 ಮುಂಚೆನೆ ಹಾಕಬೇಕು, ಮತ್ತು ರಾಸಾಯನಿಕ ಗೊಬ್ಬರಗಳನ್ನು ನಾವು ಬೆಳೆ ಮಾಡೋ ಮುನ್ನಾನೆ ಒಂದು ದಿವಸ ಮುಂಚೆನೆ ಹಾಕಿ ನಾವು ಬೆಳೆಗಳನ್ನು ಬೆಳೆಯಬಹುದು. ಈ ರೀತಿಯಾಗಿ ನಾವು ಸಮತೋಲನವಾಗಿ ಹಾಕೋದ್ರಿಂದ ಈ ರಾಸಾಯನಿಕ ಗೊಬ್ಬರಗಳಲ್ಲಿರ್ತಕ್ಕಂಥ ಪೋಷಕಾಂಶಗಳು ಸಹ ಲಭ್ಯವಾಗುತ್ತೆ ಮತ್ತು ರಾಸಾಯನಿಕ ಗೊಬ್ಬರಲ್ಲಿರ್ತಕ್ಕಂಥ ಪೋಷಕಾಂಶಗಳು ಸಹ ಲಭ್ಯವಾಗುತ್ತೆ. ಒಂದು ವೇಳೆ ನಾವು ಕೊಟ್ಟಿಗೆ ಗೊಬ್ಬರವನ್ನು ನಾವೇನಾದರೂ 15-20 ದಿವಸ ಮುಂಚೆನೆ ಹಾಕಲಿಲ್ಲ ಅಂತಂದರೆ ಅದರಲ್ಲಿರ್ತಕ್ಕಂಥ ಪೋಷಕಾಂಶಗಳು ಆ ಬೆಳೆಗೆ ಲಭ್ಯವಾಗೋದಿಲ್ಲ. ಆ ಗೊಬ್ಬರಗಳು ಅಲ್ಲಿರ್ತಕ್ಕಂಥ ಪೋಷಕಾಂಶಗಳು ಮುಂದಿನ ಬೆಳೆಗಳಿಗೆ ಲಭ್ಯ ಆಗುತ್ತೆ. ಅದಕ್ಕೋಸ್ಕರ ನಾವು 15-20 ದಿವಸ ಮುಂಚೆನೆ ಕೊಟ್ಟಿಗೆ ಗೊಬ್ಬರವನ್ನು ಅಥವಾ ಸಾವಯವ ಗೊಬ್ಬರವನ್ನು ಭೂಮಿಗೆ ಬೆರೆಸಿ ನಾವು ಬಿತ್ತನೆ ಅಥವಾ ನಾಟಿ ಮಾಡೋದು ಬಹಳ ಮುಖ್ಯವಾದ ಅಂಶ. ಮುಖ್ಯವಾಗಿ ಮಣ್ಣು ಪರೀಕ್ಷೆ ಫಲಿತಾಂಶದ ಆಧಾರದ ಮೇಲೆ ಮಾಡೋದು ಬಹಳ ಮುಖ್ಯ. ಇದು ಬಹಳ ಮುಖ್ಯವಾದ ಅಂಶ. ಮಣ್ಣು ಪರೀಕ್ಷೆ ಆಧಾರದ ಮೇಲೆ ಅವರು ಶಿಫಾರಸು ಮಾಡಿದಷ್ಟು ಸಾವಯವ ಗೊಬ್ಬರವನ್ನು, ಶಿಫಾರಸು ಮಾಡಿದಷ್ಟು ರಾಸಾಯನಿಕ ಗೊಬ್ಬರವನ್ನು ಬಳಸೋದು ಬಹಳ ಅತ್ಯುತ್ತಮ. ಇನ್ನು ಮುಖ್ಯವಾಗಿ ಕಾಂಪ್ಲೆಕ್ಸ್ ಗೊಬ್ಬರಗಳಿದ್ದಾವೆ ಮತ್ತು ಈ ನೇರ ರಾಸಾಯನಿಕ ಗೊಬ್ಬರಗಳೇನಿದ್ದಾವೆ ನಮ್ಮಲ್ಲಿ, ಇವುಗಳನ್ನು ಬಳಸುವ ರೀತಿ ಬಗ್ಗೆ ಸ್ವಲ್ಪ ಹೇಳ್ತೀರಾ? ಈ ರಾಸಾಯನಿಕ ಗೊಬ್ಬರಗಳಲ್ಲಿ ಸಮತೋಲನ ಉಪಯೋಗಿಸೋದು ಬಹಳ ಮುಖ್ಯವಾದ ಅಂಶ. ಈಗ ನಮಗೆ ಪ್ರತಿ ಬೆಳೆಗೂ ಸಹ ಸಾರಜನಕ, ರಂಜಕ, ಪೊಟ್ಯಾಷ ಪ್ರಧಾನ ಪೋಷಕಾಂಶಗಳು ಬೇಕೇ ಬೇಕದು. ಜೊತೆಗೆ ಕೆಲವು ಸಂದರ್ಭದಲ್ಲಿ ಸತು ಇಂಥವು ಕೂಡ ಬೇಕಾಗುತ್ತೆ. ಕಬ್ಬಿಣ, ಈ 3 ಪೋಷಕಾಂಶಗಳನ್ನು ಹೊಂದಿರತಕ್ಕಂಥ ಗೊಬ್ಬರ ಇರತಕ್ಕಂಥ ಕಾಂಪ್ಲೆಕ್ಸ್ ಗೊಬ್ಬರವನ್ನ ನಾವು ಬಿತ್ತನೆ ಮಾಡುವಾಗ ಅಂದರೆ ನೇರ ಗೊಬ್ಬರವಾಗಿ ಉಪಯೋಗಿಸಬಹುದು. ಇನ್ನೇನು ನಾಟಿ ಮಾಡ್ತೀವಿ ಅನ್ನೋ ಸಂದರ್ಭದಲ್ಲಿ ಕಾಂಪ್ಲೆಕ್ಸ್ ಗೊಬ್ಬರ ಹಾಕಿದರೆ ಸಾರಜನಕ, ರಂಜಕ, ಪೊಟ್ಯಾಷ 3 ಗೊಬ್ಬರನೇ ಸಿಗುತ್ತೆ. ಈ ಸಾರಜನಕ, ರಂಜಕ, ಪೊಟ್ಯಾಷ್ ಬಹಳ ಮುಖ್ಯವಾದದ್ದು ಬೆಳೆಗಳ ಬೇರುಗಳ ಬೆಳವಣಿಗೆಗೆ ಮತ್ತು ತ್ವರಿತವಾಗಿ ಬೇರುಗಳು ಬೆಳೆದು ಮತ್ತು ಅದು ಗಿಡ ಚೆನ್ನಾಗಿ ಬೆಳೆದು ಬರಬೇಕಾದರೆ ಈ ಸಾರಜನಕ, ರಂಜಕ, ಪೊಟ್ಯಾಷ್ ಗೊಬ್ಬರಗಳು ಬಹಳ ಮುಖ್ಯವಾದದ್ದು. ಅದನ್ನು ಬಿತ್ತನೆ ಮಾಡುವಾಗ, ನಾಟಿ ಮಾಡುವಾಗ ಹಾಕೋದು ಉತ್ತಮ. ಇನ್ನು ಮೇಲು ಗೊಬ್ಬರವಾಗಿ ಸುಮಾರು 30-35 ಅಥವಾ 40 ದಿವಸ ಒಳಗಡೆನೆ ನಾಟಿ ಮಾಡಿದ ಮೇಲೆ ಅಥವಾ ಬಿತ್ತನೆ ಮಾಡಿದ ಮೇಲೆ ಅಷ್ಟು ದಿವಸ ಬಿಟ್ಟುಕೊಂಡು ನಾವು ಮೇಲು ಗೊಬ್ಬರವಾಗಿ ಯೂರಿಯಾವನ್ನು ಹಾಕಿದಾಗ ಅದು ಸಮತೋಲನವಾಗಿ ರಾಸಾಯನಿಕ ಗೊಬ್ಬರನ ಬಳಸೋಕೆ ಅನುಕೂಲ ಆಗುತ್ತೆ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಒಟ್ಟಾರೆ ನಮ್ಮ ಬೆಳೆಯ ಸಂದಿಗ್ಧ ಹಂತಗಳನ್ನು ಕೂಡ ನೋಡಿಕೊಂಡು ಕೆಲವು ಸಂದರ್ಭದಲ್ಲಿ ಯೂರಿಯಾವನ್ನ ಎರಡು ಭಾಗವಾಗಿ, 3 ಭಾಗವಾಗಿ ಕೊಡೋದಕ್ಕೂ ಕೂಡ ಶಿಫಾರಸು ಮಾಡ್ತಾರೆ. ಹೌದೌದು. ಈ ಉದಾಹರಣೆಗೆ ಭತ್ತದಲ್ಲಿ 100 ಕೆಜಿ ಸಾರಜನಕ ಇದ್ದಾಗ ಅವರು ಕೊಡೋದು 50 ಕೆಜಿ ಸಾರಜನಕವನ್ನು ಮೊದಲನೇ ರೂಪದಲ್ಲಿ ಫಸ್ಟ್ ಕೊಡಬೇಕಾಗುತ್ತೆ. ಇನ್ನು ಮೇಲುಗೊಬ್ಬರವಾಗಿ ಟಿಲ್ಲರಿಂಗ್ ಸ್ಟೇಜಲ್ಲಿ ತಂಡೆ ಹೊಡೆಯುವಾಗ ಮತ್ತು ತೆನೆ ಬೀಳುವಾಗ 25 ಕೆಜಿ ಸಾರಜನಕವನ್ನು ಅಥವಾ ಯೂರಿಯಾ ಮುಖಾಂತರ ಕೊಡಬೇಕಾಗುತ್ತೆ. ಅಂದ್ರೆ ತಾವು ಹೇಳಿದ್ದು 100 ಕೆಜಿ ಪ್ರತಿ ಹೆಕ್ಟೇರ್ಗೆ, ಎರಡೂವರೆ ಎಕರೆ ಜಮೀನಿಗೆ. ಬರೀ ಒಂದು ಎಕರೆಗಾದ್ರೆ 40 ಕೆಜಿ ಸಾಕಾಗುತ್ತೆ. ಅಂದ್ರೆ ಭತ್ತದಲ್ಲಿ ಈ ರೀತಿಯಾಗಿ ನಾವು 3 ಹಂತದಲ್ಲಿ ಕೊಡ್ತೀವಿ, ಮೂಲ ಗೊಬ್ಬರವಾಗಿ ಮತ್ತು 2 ಸಾರಿ ಮೇಲುಗೊಬ್ಬರ ಕೊಡ್ತೀವಿ. ಹೀಗೆ ಮುಖ್ಯವಾಗಿ ನಾವು ಈ ದಕ್ಷ ಮತ್ತು ಸಮತೋಲನ ಗೊಬ್ಬರಗಳ ಬಳಕೆಯ ಬಗ್ಗೆ ನಮ್ಮ ರೈತ ಬಾಂಧವರು ವಿಶೇಷವಾದ ಗಮನವನ್ನು ಕೊಡಬೇಕಾಗತ್ತೆ. ಮಣ್ಣಲ್ಲಿರುವಂಥ ತೇವಾಂಶವನ್ನು ನೋಡಿಕೊಂಡು ಸರಿಯಾದಂಥ ಮಣ್ಣಿನ ಆಳಕ್ಕೆ ಅವರು ಈ ಗೊಬ್ಬರವನ್ನು ಕೊಡೋದ್ರಿಂದ ಬಹಳ ಅನುಕೂಲ ಆಗುತ್ತೆ. ಜೊತೆಗೆ ಯಾವುದೇ ಕಾರಣಕ್ಕೂ ಸಾವಯವ ಗೊಬ್ಬರಗಳನ್ನು ಮರಿಬಾರದು, ಅದು ಬಹಳ ಮುಖ್ಯ. ಇದು ಬಹಳ ಬೇಕೇ ಸಾವಯವ ಗೊಬ್ಬರ ಬೇಕೇ ಬೇಕು. ಸಾವಯವ ಗೊಬ್ಬರ ಮಣ್ಣಿನ ಭೌತಿಕ ಗುಣಮಟ್ಟಗಳನ್ನು ಕಾಪಾಡಿಕೊಂಡು ಬರಬೇಕಾದ್ರೆ, ನೀರು ಹಿಡ್ಕೊಳ್ಳೋದು ಶಕ್ತಿ ಜಾಸ್ತಿ ಆಗಬೇಕಾದ್ರೆ, ಎಲ್ಲಾ ಪ್ರಕ್ರಿಯೆಗಳಿಗೂ ಸಹ ಸಾವಯವ ಗೊಬ್ಬರ ಬೇಕೇ ಬೇಕು. ನಾವು ಯಾವಾಗ ಸಾವಯವ ಗೊಬ್ಬರನ ಮರೆತು ಬರೀ ರಾಸಾಯನಿಕ ಗೊಬ್ಬರ ಹಾಕ್ತೀವಿ, ಆ ರಾಸಾಯನಿಕ ಗೊಬ್ಬರ ಹಾಕೋದ್ರಿಂದ ಮಣ್ಣಿನ ಫಲವತ್ತತೆಯು ಸಹ ಕ್ಷೀಣಿಸುತ್ತೆ ಮತ್ತು ನಾವು ಒಳ್ಳೆಯ ಫಲವತ್ತತೆ ಮಣ್ಣನ್ನು ಸಮಸ್ಯಾತ್ಮಕ ಮಣ್ಣಾಗಿ ಪರಿವರ್ತನೆ ಮಾಡೋಕ್ಕೂ ಸಹ ಅನುಕೂಲ ಆಗಿಬಿಡ್ತದೆ ಯಥೇಚ್ಛವಾಗಿ ರಾಸಾಯನಿಕ ಗೊಬ್ಬರ ಹಾಕೋದ್ರಿಂದ. ಅಂದರೆ ನಮ್ಮ ರೈತ ಬಾಂಧವರು ಈ ಗೊಬ್ಬರಗಳನ್ನು ಸರಿಯಾದ ಪ್ರಮಾಣದಲ್ಲಿ ಸರಿಯಾದ ಗೊಬ್ಬರಗಳನ್ನು ಆಯ್ಕೆ ಮಾಡಿಕೊಂಡು ಮಣ್ಣು ಪರೀಕ್ಷೆ ಫಲಿತಾಂಶದ ಆಧಾರದ ಮೇಲೆ ಮಾಡೋದು ಒಳ್ಳೆಯದು ಅಂತ. ಹೌದು. ರೈತ ಬಾಂಧವರೇ, ತಮಗೆ ಗೊಬ್ಬರಗಳ ಬಗ್ಗೆ, ವಿಶೇಷವಾಗಿ ಸಾವಯವ ಗೊಬ್ಬರ ಆಗ್ಬೋದು ಅಥವಾ ರಾಸಾಯನಿಕ ಗೊಬ್ಬರ ಆಗ್ಬೋದು, ಜೊತೆಗೆ ಇವುಗಳ ಒಂದು ಸಮತೋಲನ ರೀತಿಯ ಬಳಕೆ ಬಗ್ಗೆ ಇನ್ನೂ ಹೆಚ್ಚಿನ ಮಾಹಿತಿ ಬೇಕಾಯಿತು ಅಂದರೆ ಡಾಕ್ಟರ್ ಸಿಟಿ ಸುಬ್ರಾಯಪ್ಪ ಅವರನ್ನು ಅವರ ಮೊಬೈಲ್ ದೂರವಾಣಿ ಸಂಖ್ಯೆಯಲ್ಲೂ ಕೂಡ ಸಂಪರ್ಕಿಸ್ಬೋದು. ದೂರವಾಣಿ ಸಂಖ್ಯೆ ಹೀಗಿದೆ: 9916775462. ದೂರವಾಣಿ ಸಂಖ್ಯೆಯನ್ನು ಮತ್ತೊಮ್ಮೆ ಕೇಳಿ, 9916 77 5462. ತುಂಬ ಸಂತೋಷ ಡಾಕ್ಟರ್ ಸುಬ್ರಾಯಪ್ಪ ಅವರೇ, ತಾವಿದುವರೆಗೂ ನಮ್ಮ ರೈತ ಬಾಂಧವರಿಗೆ ಮತ್ತು ರೈತ ಮಹಿಳೆಯರಿಗೆ ಈ ಕೃಷಿನಲ್ಲಿ ಈ ರಾಸಾಯನಿಕ ಗೊಬ್ಬರಗಳ ಒಂದು ವರ್ಗೀಕರಣ, ಜೊತೆಗೆ ಈ ಗೊಬ್ಬರಗಳನ್ನು ಯಾವ ರೀತಿಯಾಗಿ ನಾವು ದಕ್ಷವಾಗಿ ಸಮತೋಲನ ರೀತಿಯಲ್ಲಿ ಬಳಸ್ಕೋಬೇಕು, ಜೊತೆಗೆ ಈ ಸಾವಯವ ಗೊಬ್ಬರಗಳ ಮಹತ್ವ ಏನು, ಇವುಗಳ ಬಳಕೆಯನ್ನು ಯಾಕಾಗಿ ಅವರು ಮಾಡ್ಕೋಬೇಕಾಗತ್ತೆ ಅನ್ನೋದ್ರ ಬಗ್ಗೆ ಸಾಕಷ್ಟು ವಿವರವಾಗಿ ಮಾಹಿತಿ ಮಾಡಿಕೊಟ್ಟಿದ್ದಾರೆ. ನಿಮಗೆ ತುಂಬ ಧನ್ಯವಾದಗಳು. ನಮಸ್ಕಾರ. ನಮಸ್ಕಾರ. ಇದೀಗ ಕೇಳಿ ಕೃಷಿ ಮಾಹಿತಿ. ತೆಂಗನ್ನು ಬಾಧಿಸುವಂಥ ಹಲವಾರು ಕೀಡಪೀಡೆಗಳಲ್ಲಿ ರೈನೋಸರಾಸ್ ದುಂಬಿ ಕೂಡ ಬಹಳ ಮುಖ್ಯವಾದಂಥದ್ದು. ಈ ರೈನೋಸರಾಸ್ ಪ್ರೌಢದುಂಬಿ ಕಾಂಡ ಅಥವಾ ಸುಳಿಗಳ ಮೃದುವಾದ ಭಾಗಗಳನ್ನು ಕೊರೆದು ತಿನ್ನುತ್ತೆ. ಈ ಕೊರೆದ ಭಾಗದಲ್ಲಿ ನಾರಿನಂತಹ ಪದಾರ್ಥವನ್ನು ರಂಧ್ರದಲ್ಲಿ ಬಿಟ್ಟಿರುತ್ತೆ. ಈ ಕೀಟದ ಆಕ್ರಮಣದ ಮೊದಲನೇ ಸೂಚನೆ ಅಂದರೆ ರಂಧ್ರದ ದ್ವಾರದಲ್ಲಿ ಕೀಟ ಕೊರೆದು ತಿಂದಿರುವಂಥ ಸ್ವಲ್ಪ ನಾರು ಇರೋದು. ಹಾಗೆಯೇ ಈ ಕೀಟದ ಹಾವಳಿ ಜಾಸ್ತಿಯಾದಾಗ ಈ ಒಂದು ರೈನೋಸರಾಸ್ ದುಂಬಿ ಕೊರೆದಿರುವಂಥ ನಾರು ಗಣನೀಯ ಪ್ರಮಾಣದಲ್ಲಿ ಈ ತೆಂಗಿನ ಮರದ ಬುಡದಲ್ಲಿ ಬಿದ್ದಿರುತ್ತೆ. ತೀವ್ರ ಹಾನಿಗೆ ಒಳಗಾದಂಥ ತೆಂಗಿನ ಗರಿಗಳು ಹರಡಿದಾಗ ಬೀಸಣಿಗೆ ಆಕಾರದಲ್ಲಿದ್ದು ಕತ್ತರಿಯಿಂದ ಕತ್ತರಿಸಿದಾಗೆ ಕಾಣುತ್ತೆ. ಇನ್ನು ಈ ಒಂದು ರೈನೋಸರಾಸ್ ದುಂಬಿಗಳು ಹೂಗೊಂಚಲುಗಳನ್ನು ಕೊರೆದಾಗ ಕಾಯಿಗಳ ಸಂಖ್ಯೆ ಕಡಿಮೆ ಆಗುತ್ತೆ. ಆಗಿಂದಾಗ್ಗೆ ಸುಳಿ ಭಾಗವನ್ನು ಆಕ್ರಮಿಸೋದ್ರಿಂದ ಕೆಲವೊಂದು ಸಂದರ್ಭದಲ್ಲಿ ಸುಳಿ ಕೊಳೆ ರೋಗ ಕೂಡ ಬರುತ್ತೆ. ಇನ್ನು ಈ ರೈನೋಸರಾಸ್ ದುಂಬಿಯ ಬಾಧೆಗೆ ಒಳಗಾದಂಥ ಭಾಗ ಕ್ರಮೇಣ ಈ ಕೆಂಪು ಮೂತಿ ಹುಳುಗಳಿಗೆ ತುತ್ತಾಗುತ್ತೆ. ಇನ್ನು ಈ ರೈನೋಸರಾಸ್ ದುಂಬಿಯ ನಿರ್ವಹಣಾ ಕ್ರಮಗಳಿಗೆ ಬಂದರೆ ತೆಂಗಿನ ಗಿಡದಲ್ಲಿ ದುಂಬಿ ಕೊರೆದಂಥ ರಂಧ್ರದಲ್ಲಿ ಕಬ್ಬಿಣದ ಕೊಕ್ಕೆಯನ್ನು ತೋರಿಸಿ ದುಂಬಿಗಳನ್ನು ಹೊರಗಡೆ ತೆಗೆದು ಸಾಯಿಸಬೇಕು. ತೆಂಗಿನ ತೋಟದಲ್ಲಿರುವಂಥ ಗೊಬ್ಬರದ ಗುಂಡಿಗಳಿಗೆ ಆಗಿಂದಾಗ್ಗೆ ಈ ಕ್ಲೋರೋಫೈರಿಪಾಸ್ ಅಥವಾ ಕಾರ್ಬರಿಲನ್ನು ನಾವು ಸಿಂಪರಣೆ ಮಾಡಬೇಕು. ಯಾಕೆಂದರೆ ಈ ರೈನೋಸರಾಸ್ ದುಂಬಿಗಳು ಈ ಗೊಬ್ಬರದ ಗುಂಡಿಗಳಲ್ಲೇ ವಂಶಾಭಿವೃದ್ಧಿಯನ್ನು ಹೊಂದದು. ಕ್ಲೋರೋಫೈರಿಪಾಸ್ ಆದರೆ ಪ್ರತಿ ಲೀಟರ್ ನೀರಿಗೆ 2 ಮಿಲಿಲೀಟರ್ ಪ್ರಮಾಣದಲ್ಲಿ ಬೆರೆಸ್ಕೊಂಡು ಸಿಂಪರಣೆ ಮಾಡಬೇಕಾಗತ್ತೆ. ಕಾರ್ಬರಿಲ್ ಆದರೆ ಪ್ರತಿ ಲೀಟರ್ ನೀರಿಗೆ 4 ಗ್ರಾಮ್ ಕಾರ್ಬರಿಲನ್ನು ಬೆರೆಸ್ಕೊಂಡು ದ್ರಾವಣವನ್ನು ತಯಾರಿಸಿ ನಾವು ಸಿಂಪರಣೆ ಮಾಡಬೇಕಾಗತ್ತೆ. ಇನ್ನು ಈ ಗೊಬ್ಬರದ ಗುಂಡಿಗಳಲ್ಲಿ ಕಾಣುವಂಥ ಮರಿಹುಳುಗಳನ್ನು ನಾಶ ಮಾಡೋದಕ್ಕೆ ಮೆಟರೈಸಿಯಂ ಅನೈಸೋಪ್ಲಿಯಾ ಎಂಬ ಒಂದು ಹಸಿರು ಬೂಸ್ಟನ್ನು ನಾವು ಸಿಂಪರಣೆ ಮಾಡಬೇಕಾಗತ್ತೆ. ಇನ್ನು ಈ ದುಂಬಿಗಳನ್ನು ದನದ ಸಗಡಿ ದ್ರಾವಣ ಮತ್ತು ಹರಳು ಹಿಂಡಿಯ ದ್ರಾವಣಗಳ ಸಹಾಯದಿಂದ ಆಕರ್ಷಿಸಿ ನಾವು ನಾಶಪಡಿಸಬಹುದು. ಇನ್ನು ರೈನೋಸರಾಸ್ ದುಂಬಿಯ ಬಾಧೆಯನ್ನು ತೋಟದಲ್ಲಿ ಕಡಿಮೆ ಮಾಡಿಕೊಳ್ಳೋದಕ್ಕೆ ರೈನೋಸರಾಸ್ ದುಂಬಿ ಲಿಂಗಾಕರ್ಷಕ ಬಲೆಗಳನ್ನು ನಾವು ಬಳಸ್ಕೋಬಹುದು. ಈ ರಂಧ್ರದ ಒಳಗಡೆ ಮತ್ತು ಸುಳಿಯ 2-3 ಗರಿಗಳ ಮಧ್ಯದಲ್ಲಿ 5% ಮೆಲಾಥಿಯನ್ ಅಥವಾ 10% ಕಾರ್ಬರಿಲಿನ್ ಪುಡಿಯನ್ನು ಸಮಪ್ರಮಾಣದ ಮರಳಿನ ಜೊತೆಯಲ್ಲಿ ಬೆರೆಸ್ಕೊಂಡು ಆ ಮಿಶ್ರಣವನ್ನು ತುಂಬಬೇಕಾಗತ್ತೆ. ಇನ್ನು ನಾವು ಈ ಕೆಂಪು ಮೂತಿ ಹುಳುವಿನ ಒಂದು ಹಾವಳಿಗೆ ಬಂದರೆ ಇದು ಕೂಡ ತೆಂಗನ್ನು ಬಾಧಿಸುವಂಥ ಮುಖ್ಯವಾದಂಥ ಒಂದು ಕೀಟಪೀಡೆ. ಕೆಂಪು ಮೂತಿ ಹುಳು ಎಳೆ ವಯಸ್ಸಿನ ತೆಂಗಿನ ಮರಗಳಿಗೆ ಹೆಚ್ಚಾಗಿ ಹಾನಿಯನ್ನು ಉಂಟು ಮಾಡುತ್ತೆ. ಸಾಮಾನ್ಯವಾಗಿ 5-20 ವರ್ಷ ವಯಸ್ಸಿನ ಮರಗಳು ಇದಕ್ಕೆ ತುತ್ತಾಗ್ತವೆ. ಈ ಕೆಂಪು ಮೂತಿ ಹುಳುವಿನ ಬಾಧೆಯ ಲಕ್ಷಣಗಳು ಅಂದರೆ ಮರಿಹುಳುಗಳು ತೆಂಗಿನ ಮರದ ಕಾಂಡದ ಒಳಗಡೆ ಸೇರಿಕೊಂಡು ಮೃದು ಭಾಗಗಳನ್ನು ಕೊರೆಯೋದ್ರಿಂದ ಪ್ರಾರಂಭದಲ್ಲಿ ಸಣ್ಣ ಸಣ್ಣ ರಂಧ್ರಗಳು ಕಾಣಿಸ್ಕೊಳ್ತವೆ. ಕೀಟದ ಬಾಧೆಗೆ ಒಳಗಾದಂಥ ರಂಧ್ರಗಳಿಂದ ಕಂದು ಬಣ್ಣದ ರಸ ಸೋರೋದನ್ನು ನಾವು ಕಾಣಬಹುದು. ಹಾಗೆಯೇ ಈ ಹುಳುಗಳು ತಿಂದು ಹಾಕಿದಂಥ ನಾರು ಹೊರಗಡೆ ಬಂದಿರೋದನ್ನು ಕೂಡ ನಾವು ಕಾಣಬಹುದು. ಈ ಒಂದು ಕೀಟದ ಬಾಧೆ ತೀವ್ರವಾದಾಗ ಸುಳಿಗರುಗಳು ಒಡಗ್ತವೆ. ಹಾವಳಿಗೊಳಗಾದಂಥ ಭಾಗಗಳ ಹತ್ತಿರ ಎಲೆಯ ತೊಟ್ಟುಗಳು ಸೀಳ್ತವೆ. ನಿಶಬ್ದ ಸಮಯದಲ್ಲಿ ರಂಧ್ರಗಳ ಹತ್ತಿರ ಕಿವಿಯನ್ನು ಇಟ್ಟು ಆಲಿಸಿದಾಗ ಕೊರೆಯುವಂಥ ಶಬ್ದ ಕೇಳಿಸುತ್ತೆ. ಇದು ಈ ಹುಳುಗಳ ಒಂದು ಇರುವಿಕೆಯನ್ನು ಸೂಚಿಸುತ್ತೆ. ಇನ್ನು ನಿರ್ವಹಣಾ ಕ್ರಮಗಳಿಗೆ ಬಂದರೆ ತೋಟದಲ್ಲಿ ಈ ಒಂದು ಕೆಂಪು ಮೂತಿ ಹುಳುವಿನ ಬಾಧೆಯಿಂದ ಸತ್ತಿರುವಂಥ ಮರಗಳನ್ನು ಕಡಿದು ನಾಶಗೊಳಿಸಬೇಕು. ಮರದ ರಂಧ್ರದಲ್ಲಿ ನಾರು ಪದಾರ್ಥ ಕಂಡುಬಂದರೆ ರಂಧ್ರದ ಒಳಗಿನ ಹುಳುಗಳನ್ನು ಹೊರಗಡೆ ತೆಗೆದು ನಾಶಪಡಿಸಬೇಕು. ಮಧ್ಯಂತರ ಬೇಸಾಯ ಮಾಡುವಾಗ ತೆಂಗಿನ ಮರಗಳಿಗೆ ಗಾಯಗಳು ಆಗದಂತೆ ನಾವು ಎಚ್ಚರಿಕೆಯನ್ನು ವಹಿಸಬೇಕಾಗತ್ತೆ. ಇನ್ನು ಕೆಂಪು ಮೂತಿ ಹುಳುಗಳನ್ನು ಆಕರ್ಷಿಸೋದಕ್ಕೆ ಕೆಂಪು ಮೂತಿ ಹುಳು ಲಿಂಗಾಕರ್ಷಕ ಬಲೆಗಳನ್ನು ಬಳಸಬಹುದು. ಕೆಂಪು ಮೂತಿ ಹುಳುವಿನ ಬಾಧೆಯನ್ನು ತಡೆಗಟ್ಟೋದಕ್ಕೆ ಆ ಒಂದು ಹುಳುವಿರುವಂಥ ಸ್ಥಳದ ಸ್ವಲ್ಪ ಮೇಲ್ಭಾಗದಲ್ಲಿ ಒಂದು ರಂಧ್ರವನ್ನು ಮಾಡಿ ಅದಕ್ಕೆ 4 ಗ್ರಾಂನಷ್ಟು ಕಾರ್ಬರಿಲನ್ನು ಪ್ರತಿ ಲೀಟರ್ ನೀರಿನಲ್ಲಿ ಬೆರೆಸಿ ಸುರಿಬೇಕಾಗತ್ತೆ. ಈ ಬಗ್ಗೆ ಹೆಚ್ಚಿನ ಮಾಹಿತಿಗಾಗಿ ರೈತ ಬಾಂಧವರು ತಮ್ಮ ಸಮೀಪದ ಕೃಷಿ ವಿಜ್ಞಾನ ಕೇಂದ್ರಗಳನ್ನು ಸಂಪರ್ಕಿಸಬಹುದು, ರೈತ ಸಂಪರ್ಕ ಕೇಂದ್ರಗಳನ್ನು ಸಂಪರ್ಕಿಸಬಹುದು, ಅಥವಾ ತೋಟಗಾರಿಕಾ ಇಲಾಖೆಯ ಅಧಿಕಾರಿಗಳನ್ನು ಸಂಪರ್ಕಿಸಬಹುದು. ಕೃಷಿ ರಂಗದಲ್ಲಿ ಇದುವರೆಗೂ ಗೊಬ್ಬರಗಳ ವರ್ಗೀಕರಣ ಮತ್ತು ಸಮತೋಲನ ರಸಗೊಬ್ಬರ ಬಳಕೆ ಕುರಿತು ಕೃಷಿ ವಿಶ್ವವಿದ್ಯಾನಿಲಯದ ಪ್ರಾಧ್ಯಾಪಕರಾದ ಡಾ ಸಿಟಿ ಸುಬ್ಬರಾಯಪ್ಪ ಅವರೊಡನೆ ಸಂದರ್ಶನ ಹಾಗೂ ಕೃಷಿ ಮಾಹಿತಿ ಕೇಳಿದಿರಿ. ಕೃಷಿ ರಂಗ ಪ್ರಸಾರವಾಯಿತು. ಇನ್ನು ನಾಳೆ ಕೃಷಿ ರಂಗದಲ್ಲಿ ಕೇಳಿ, ಬೆಳೆಗಳ ಉತ್ಪಾದನೆಯಲ್ಲಿ ನ್ಯೂ ಆಲ್ಗಿ ದ್ರಾವಣದ ಬಳಕೆ ಮತ್ತು ಲಭ್ಯತೆ ಕುರಿತ ಕಾರ್ಯಕ್ರಮ, ಪ್ರಾಯೋಜಕರು ನ್ಯೂ ಆಲ್ಗಿ ನ್ಯಾನೋಬಯೋಟೆಕ್ ಸಂಸ್ಥೆ ಬೆಂಗಳೂರು. ಅನಂತರ ಭತ್ತದ ಬೆಳೆ ಬಾಧಿಸುವ ರೋಗಗಳು ಮತ್ತು ನಿಯಂತ್ರಣ ಕುರಿತು ಕೃಷಿ ವಿಶ್ವವಿದ್ಯಾಲಯದ ಸಸ್ಯರೋಗಶಾಸ್ತ್ರ ಸಹ ಪ್ರಾಧ್ಯಾಪಕರಾದ ಡಾ ಎಂಕೆ ಪ್ರಸನ್ನಕುಮಾರ್ ಅವರೊಂದಿಗೆ ಸಂದರ್ಶನ ಪ್ರಸಾರವಾಗಲಿದೆ. ಆಕಾಶವಾಣಿ ಬೆಂಗಳೂರು.